ತವ ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಷಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಗಂಟೆ ಅಪರಾಹ್ನ 3, ಮಾಸ್ಟರ್ ಮತ್ತೆ ಪರಮಹಂಸರ ಕೊಠಡಿಗೆ ಬಂದು ಕುಳಿತುಕೊಂಡಿದ್ದಾನೆ. ಬ್ರೌಟನ್ ಇನ್ಸ್ಟಿಟ್ಯೂಟ್ನಿಂದ ಒಬ್ಬ ಉಪಾಧ್ಯಾಯರು ಕೆಲವು ಮಂದಿ ವಿದ್ಯಾರ್ಥಿಗಳೊಡನೆ ಪರಮಹಂಸರನ್ನ ನೋಡೋದಕ್ಕೆ ಬಂದಿದ್ದಾರೆ. ಪರಮಹಂಸರು ಅವರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಆಗಾಗ ಉಪಾಧ್ಯಾಯರು ಒಂದೊಂದು ಪ್ರಶ್ನೆ ಹಾಕ್ತಾ ಇದ್ದಾರೆ. ಪ್ರತಿಮಾ ಪೂಜೆಯ ಸಂಬಂಧವಾಗಿ ಮಾತುಕತೆ ನಡೀತಾ ಇದೆ. ಶ್ರೀರಾಮಕೃಷ್ಣರು ಉಪಾಧ್ಯಾಯರಿಗೆ ಹೇಳ್ತಾ ಇದ್ದಾರೆ, ಪ್ರತಿಮಾ ಪೂಜೆ ಮಾಡುವುದರಲ್ಲಿ ತಪ್ಪೇನಿದೆ? ವೇದಾಂತ ಹೇಳುತ್ತೆ, ಎಲ್ಲಿ ಅಸ್ಥಿ ಭಾತಿ ಪ್ರಿಯ ಅನ್ನೋದಿರುತ್ತವೋ ಅಲ್ಲೇ ಭಗವಂತನ ವ್ಯಕ್ತತೆಯೂ ಇದೆ ಅಂತ. ಆದ್ರಿಂದ ಬ್ರಹ್ಮನಿಲ್ಲದ ವಸ್ತುವೇ ಇಲ್ಲ. ಬ್ರಹ್ಮ ಪರಮಾತ್ಮ ಪರಬ್ರಹ್ಮ ಎಲ್ಲೆಲ್ಲೂ ಇದ್ಮೇಲೆ ವಿಗ್ರಹದಲ್ಲಿಲ್ವೇ? ಇಷ್ಟನ್ನ ಆಲೋಚನೆ ಮಾಡೋಕೆ ಸಾಧ್ಯವಿಲ್ಲದೆ ವಿಗ್ರಹ ಆರಾಧನೆಯನ್ನ ನಿರಾಕರಿಸ್ತಾರೆ, ನಿಂದಿಸ್ತಾರೆ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕ ಸನ್ಯಾಸಿಗಳಾಗಿ ಸಂಚರಿಸ್ತಾ ಇದ್ರ ಸಂದರ್ಭದಲ್ಲಿ ಅಲ್ವರ್ ಅಂತನ್ನುವ ರಾಜ್ಯ ಅಲ್ಲಿಗೆ ಪ್ರವೇಶಿಸಿದಾಗ ಅಲ್ಲಿನ ರಾಜ ಎಲ್ಲರ ಸಮ್ಮುಖದಲ್ಲಿ ದರ್ಬಾರ್ನಲ್ಲಿ ಒಳ್ಳೆಯ ದರ್ಬಾರ್ ಆಗಿ ಹೇಳ್ತಾ ಇದ್ದಾನೆ, ಸ್ವಾಮೀಜಿ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಈ ಮೂರ್ತಿ ಪೂಜೆ ಇತ್ಯಾದಿ ಇವುಗಳ ಮೇಲೆ ನಂಬಿಕೆ ಇಲ್ಲ, ಇದರಿಂದ ಏನಾದರೂ ಪಾಪ ಬರುತ್ತಾ, ನರಕಕ್ಕೇನಾದ್ರೂ ಹೋದೇನೋ? ಆ ರೀತಿಯಲ್ಲಿ ಹೇಳುವಾಗ ವ್ಯಂಗ್ಯ ಇತ್ತು. ಅಂದ್ರೆ ತಾನು ನರಕಕ್ಕೆ ಹೋಗೋದಿಲ್ಲ, ನರಕ ಅನ್ನೋದೇ ಇಲ್ಲ, ಇರೋದೆಲ್ಲ ಈ ಜನ್ಮ ಒಂದೇ ಇತ್ಯಾದಿ ಇತ್ಯಾದಿ ಅವನ ಕಲ್ಪನೆ. ಆದ್ರಿಂದ ಅವನು ಆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಸ್ವಾಮೀಜಿಗಳು ಎಲ್ಲ ನಿಮಿಷ ಅರ್ಧದಲ್ಲಿ ಅರ್ಥವಾಯಿತು ಇಂಥದ್ದೆಲ್ಲ ಎಷ್ಟು ಕೇಳಿದ್ದಾರೆ ಅನ್ನೋ ಅವರು. ಆ ತಕ್ಷಣ ಸುತ್ತಮುತ್ತ ನೋಡ್ತಾರೆ ಅವರು, ಅಲ್ಲಿ ರಾಜನ ಒಂದು ಭಾವಚಿತ್ರ ತೂಗಾಕಿತ್ತು. ದಿವಾನ್ ರತ್ರ ಹೇಳ್ತಾರೆ, ದಯವಿಟ್ಟು ಆ ಭಾವಚಿತ್ರವನ್ನು ಇಲ್ಲಿ ತರಿಸಿ. ಭಾವಚಿತ್ರ ಬಂತು. ದಿವಾನ್ರಿಗೆ ಹೇಳ್ತಾ ಇದ್ದಾರೆ, ಸ್ವಾಮೀಜಿ ಇದ್ರ ಮೇಲೆ ಸ್ವಲ್ಪ ಹೋಗ್ಲಿ. ಕಕ್ಕಾ ಬಿಕ್ಕಿ ಆಗ್ಬಿಟ್ಟ ದಿವಾನ. ಅಷ್ಟೇ ಅಲ್ಲ, ಸುತ್ತಮುತ್ತ ಇರ್ತಕ್ಕಂಥವರೆಲ್ಲರೂ ಕಕ್ಕಾ ಬಿಕ್ಕಿ. ಏನಿದ್ರು ಈ ಸನ್ಯಾಸಿ ಈ ರೀತಿಲಿ ಹೇಳ್ತಾ ಇದ್ದಾರಲ್ಲ, ಇವರಿಗೆ ತಕ್ಕ ಶಾಸ್ತಿ ಆಗದೇ ಇರೋದಿಲ್ಲ, ಎಲ್ಲಿದ್ರೆ ಎಲ್ಲಾದರೂ ಉಂಟೆ. ಮಹಾರಾಜನ ಭಾವಚಿತ್ರದ ಮೇಲೆ ಉಗುಳಿ ಅಂತ ಈ ದಿವಾನರಿಗೆ ಹೇಳಬೇಕಾದ್ರೆ ಅಂತೆಲ್ಲರೂ ಕೂಡ ಏನೇನೋ ಇವೇನೋ ಒಂದು ಅಪಘಾತ ಆಗುತ್ತೆ ಅಂತ ಆಲೋಚನೆ ಮಾಡಿಕೊಂಡು ಬೆರಗಾಗಿ ನಿಂತಿದ್ರೆ ಸ್ವಾಮೀಜಿಯವರು ಮತ್ತೆ ಆ ದಿವಾನರಿಗೆ ಹೇಳ್ತಾರೆ ಉಗುಳಿದ್ರ ಮೇಲೆ, ಏನ್ ಸ್ವಾಮೀಜಿ ನೀವು ಹೇಳ್ತಾ ಇರೋದು, ಇದು ನಮ್ಮ ಮಹಾರಾಜರ ಭಾವಚಿತ್ರ, ಇದರ ಮೇಲೆ ನಾನು ಹೇಗೆ ಉಗುಳೋಕೆ ಸಾಧ್ಯ? ಅದೇ ನಾನು ಹೇಳ್ತಾ ಇರೋದು, ಮಹಾರಾಜರೇನು ಇದರೊಳಗೆ ಇಲ್ವಲ್ಲ, ಮಹಾರಾಜರೇನು ಇದರೊಳಗೆ ಇಲ್ವಲ್ಲ, ಇದಕ್ಕಾಗದ ಚೂರು ತಾನೆ. ಅಸ್ಥಿ ಮಾಂಸ ಸಮೇತವಾಗಿ ಮಹಾರಾಜರೇನಾದರೂ ಇರಲಿದ್ದಾರೇನೋ, ಕೇವಲ ಕಾಗದದ ಚೂರು, ಚಿತ್ರ ಬರೆದಿದೆ ಅಷ್ಟೇ, ಇದ್ರ ಮೇಲೆ ಉಗುಳಿದ್ರೆ ಅಪಾಯವೇನಿದೆ, ತೊಂದರೆ ಏನಿದೆ, ಅವಮಾನ ಏನಿದೆ ಉಗುಳಿದ್ರ ಮೇಲೆ? ದಿವಾನ ಒಪ್ಪೋದಿಲ್ಲ, ಸ್ವಾಮೀಜಿ ಈ ಭಾವಚಿತ್ರವನ್ನು ನೋಡಿದಾಗ ನಮಗೆ ಸಾಕ್ಷಾತ್ ಮಹಾರಾಜನ ನೆನಪಾಗ್ತದೆ, ಅವನ ಮೇಲಿನ ಭಾವನೆ ಬರುತ್ತೆ, ಆದ್ರಿಂದ ನಾವು ಉಗುಳೋದಕ್ಕೆ ಸಾಧ್ಯವಿಲ್ಲ. ಆಗ ಮಹಾರಾಜನ ಕಡೆಗೆ ತಿರುಗಿಕೊಂಡು ಸ್ವಾಮೀಜಿ ಅವರು ಹೇಳ್ತಾರೆ, ನೋಡು ಮಹಾರಾಜ, ಇವರು ಹೇಳಿದ ಮಾತು ಅರ್ಥ ಆಯ್ತೋ? ಭಾವಚಿತ್ರವನ್ನು ನೋಡಿದಾಗ ನಿನ್ನ ನೆನಪಾಗುತ್ತೆ, ನಿನ್ನ ಮೇಲೆ ಗೌರವ ಪ್ರೀತಿ ಇರೋದ್ರಿಂದ ಅದರ ಮೇಲೆ ಉಗುಳಿದ್ರೆ ನಿನ್ನ ಮೇಲೆ ಉಗುಳಿದಂತೆ ಭಾವನೆ ಆಗುತ್ತೆ ಅವರಿಗೆ. ಹಾಗೇನೇನೆ ಭಕ್ತರು ಭಕ್ತರು ಅಂತ ಅನಿಸ್ಕೊಂಡವರು ಆ ವಿಗ್ರಹದಲ್ಲಿ ಕಲ್ಲನ್ನು ನೋಡ್ತಾ ಇಲ್ಲ, ಅವರು ಲೋಹವನ್ನು ನೋಡ್ತಾ ಇಲ್ಲ, ಅವರು ಮರದ ಚೂರನ್ನು ನೋಡ್ತಾ ಇಲ್ಲ ಅಥವಾ ಕಾಗದ ಚೂರನ್ನು ನೋಡ್ತಾ ಇಲ್ಲ, ಅವರು ಸಾಕ್ಷಾತ್ ಭಗವಂತನನ್ನು ನೋಡ್ತಾರೆ. ತಾವು ಯಾವ ಭಗವಂತನನ್ನು ಪ್ರೀತಿಸ್ತಾ ಇದ್ದಾರೋ ಆ ಭಗವಂತನನ್ನು ಅಲ್ಲಿ ನೋಡ್ತಾ ಇದ್ದಾರೆ. ಆ ವಿಗ್ರಹವನ್ನು ನೋಡೋದ್ರ ಮೂಲಕ ಅವರಿಗೆ ತಮ್ಮ ಭಗವಂತನ ನೆನಪಾಗುತ್ತೆ, ತಮ್ಮ ಪ್ರೀತಿಯ ಆರಾಧ್ಯ ವಸ್ತುವಿನ ನೆನಪಾಗುತ್ತೆ. ಆ ಮೂಲಕ ತಮ್ಮ ಪ್ರೀತಿಯ ಕಾಣಿಕೆಯನ್ನು ಅರ್ಪಿಸೋದಕ್ಕೆ ಅವರ ಹೃದಯ ಮುಂದಾಗುತ್ತೆ. ನೋಡು ಮಹಾರಾಜ, ನಾನೆಷ್ಟೋ ಓಡಾಡಿದ್ದೇನೆ, ಯಾರು ಎಲ್ಲೂ ಯಾವ ದೇವಸ್ಥಾನದಲ್ಲೂ ಕೂಡ ಭಕ್ತರು ಓ ಕಲ್ಲೇ ನನಗೆ ಅನುಗ್ರಹ ಮಾಡು, ಓ ವಿಗ್ರಹವೇ ನನಗೆ ಅನುಗ್ರಹ ಮಾಡು, ಓ ಲೋಹವೇ ನನಗೆ ಅನುಗ್ರಹ ಮಾಡು, ಓ ಮಣ್ಣೇ ನನಗೆ ಅನುಗ್ರಹ ಮಾಡು ಅಂತ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಲ್ಲ. ಹೇ ಭಗವಂತ ನನ್ನನ್ನು ಕಾಪಾಡು, ಈಗೋ ನನ್ನ ಕಾಣಿಕೆಯನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓ ಭಗವಂತ ಅಂತ ಕರೀತಾರೆ, ಓ ದೇವರೇ ಅಂತ ಕರೀತಾರೆ, ಓ ರಾಮ ಅಂತ ಕರೀತಾರೆ, ಓ ಕೃಷ್ಣ ಅಂತ ಕರೀತಾರೆ, ಓ ಕಾಳಿ ಅಂತ ಕರೀತಾರೆ, ವಿನಃ ಕಲ್ಲೇ ಅಂತ ಕರೆಯುವುದಿಲ್ಲ, ಮಣ್ಣೆ ಅಂತ ಕರೆಯುವುದಿಲ್ಲ ಅಂತ ವಿವರಣೆ ಕೊಟ್ಟಾಗ ಆ ರಾಜನಿಗೆ ಜ್ಞಾನೋದಯ ಆಯಿತು. ಈ ಕಥೆಯನ್ನು ನಾವು ಓದಬೇಕು. ಯಾರ್ಯಾರು ದೇವರಲ್ಲಿ ದೇವರ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ತಾಳುವುದಿಲ್ವೋ ಅಂತವರಿಗೆಲ್ಲ ಸ್ವಾಮಿ ವಿವೇಕಾನಂದರು ಈ ಕಥೆಯನ್ನು ಕೊಡಬೇಕು. ವಿವೇಕ ಲಹರಿ, ವಿವೇಕವಾಣಿ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕ ಇದೆ ಅಲ್ಲಿ, ವಿವೇಕ ಲಹರಿ ಯಾವುದದು, ವಿವೇಕ ವಾಹಿನಿ ಅಂತ ಪುಟ್ಟ ಪುಸ್ತಕ ವಿವೇಕ ವಾಹಿನಿ, ಅದರಲ್ಲಿ ಸ್ವಾಮೀಜಿಯವರ ಚಿತ್ರ ಕೂಡ ಇದೆ. ಅದರಲ್ಲಿ ಈ ಕಥೆಯನ್ನು ವಿಶದವಾಗಿ ವಿವರವಾಗಿ ಬರೆಯಲಾಗಿದೆ. ವಿಶೇಷವಾಗಿ ಈ ಕಥೆಯನ್ನೇ ಗಮನದಲ್ಲಿಟ್ಟುಕೊಂಡು ಆ ಒಂದು ಪುಟ್ಟ ಪುಸ್ತಕವನ್ನು ರಚಿಸಲಾಗಿದೆ. ಯಾರ್ಯಾರು ಇವತ್ತು ನಾಸ್ತಿಕರು ಅಂತ ಹೇಳತಕ್ಕಂಥವರಿದ್ದಾರೋ ಅವರೆಲ್ಲ ಆ ರಾಜನಿಗಿಂತೇನು ಹೆಚ್ಚಲ್ಲ. ಆ ರಾಜನೇ ನಾಸ್ತಿಕನಾಗಿ ವರ್ತಿಸಿದ ಮೇಲೆ ಬಾಕಿ ಉಳಿದವರು ಅಲ್ಲಿ ಇಲ್ಲಿ ನಮ್ಮಲ್ಲಿ ಮರಿ ಮರಿ ಪುಟ್ಟ ಪುಟ್ಟ ನಾಸ್ತಿಕರು ಬಹಳ ಜನ ಇದ್ದಾರೆ, ಅವರಿಗೆ ಆ ಪುಸ್ತಕವನ್ನು ಓದಿಸ್ತು ಅಂತ ಹೇಳಿದ್ರೆ ಈ ಮೂರ್ತಿ ಪೂಜೆಯ ಸಂಬಂಧವಾದಂತಹ ತಪ್ಪು ಕಲ್ಪನೆ ಹೊರಟೋಗುತ್ತೆ. ಇವತ್ತು ದೇವಸ್ಥಾನಗಳು ದೇವಸ್ಥಾನಗಳು ಅಂತ ಹೇಳ್ತಕ್ಕಂಥ ಅದರಲ್ಲಿ ಅತ್ಯಾಚಾರಗಳಿವೆ ಅನಾಚಾರಗಳಿವೆ ಅಂತ ಹೇಳ್ತಕ್ಕಂಥ ದೂರುಗಳು ಕೇಳಿ ಬರ್ತಾ ಇವೆ. ನಿಜ, ಆ ದೇವರ ಸನ್ನಿಧಿಯಲ್ಲೇ ಇಂದಿಂಥಾಗೆಲ್ಲ ನಡ್ಕೊಂಡು ಬರ್ತಾ ಇದೆಯಲ್ಲ ಅಂತ ಹೇಳ್ತಕ್ಕಂಥ ದೂರು ಕೇಳಿ ಬರ್ತಾ ಇದೆ. ನಿಜ, ಅತ್ಯಾಚಾರ ಅನಾಚಾರ ಇಲ್ದಿರ್ತಕ್ಕಂಥ ಜಾಗ ಯಾವುದಿದೆ? ಸರ್ಕಾರದಲ್ಲಿ ಅತ್ಯಾಚಾರ ಅನಾಚಾರಗಳಿಲ್ವೆ, ಅವ್ಯವಹಾರಗಳಿಲ್ವೆ, ಅಸಮರ್ಥತೆ ಇಲ್ವೆ? ಯಥಾ ರಾಜ ತಥಾ ಪ್ರಜಾ. ಯಾವ ರಾಜ ಅಂತ ಹೇಳ್ತಕ್ಕಂಥವನು ಬಾಕಿ ಉಳಿದವರೆಲ್ಲರಿಗೂ ಕೂಡ ಮಾರ್ಗದರ್ಶಿಯಾಗಿರಬೇಕಾಗಿತ್ತು, ಆ ರಾಜಸ್ಥಾನದಲ್ಲಿ ಕುಳಿತಿರತಕ್ಕಂಥ ಸರ್ಕಾರದ ಜನ ಇವತ್ತು ಯಾವ ರೀತಿಯಲ್ಲಿ ಇರಬೇಕಾಗಿತ್ತು? ಅತ್ಯಾಚಾರ ಅನಾಚಾರವೇ ಮೈದಾಳಿದಂತೆ ಅಲ್ಲಿರುವಾಗ ಆ ಅನಾಚಾರ ಅಂತ ಹೇಳ್ತಕ್ಕಂಥದ್ದು ಎಲ್ಲೆಲ್ಲೂ ಇರುತ್ತೆ, ಕೆಲವು ಕಡೆ ಜಾಸ್ತಿ ಕೆಲವು ಕಡೆ ಕಡಿಮೆ. ಆದರೆ ಕ್ರಮಾಗತವಾದ ಶಿಕ್ಷಣದಿಂದ ವಿವೇಕ ಉದಯವನ್ನು ಮಾಡುವುದರ ಮೂಲಕ, ಬೋಧನೆಯ ಮೂಲಕ, ವೈಚಾರಿಕತೆಯನ್ನು ಹೆಚ್ಚಿಸುವುದರ ಮೂಲಕ, ತಿಳಿಸಿಕೊಡುವುದರ ಮೂಲಕ ಈ ಎಲ್ಲ ಅತ್ಯಾಚಾರಗಳನ್ನು ಕಡಿಮೆ ಮಾಡಬಹುದು, ಹೋಗಲಾಡಿಸುವುದಕ್ಕಾಗುವುದಿಲ್ಲ. ಹಾಗೇನೇ ದೇವಸ್ಥಾನಗಳಲ್ಲೂ ಕೂಡ ಪಂಡರು ಪುಂಡರ ಕೆಲಸ ಮಾಡ್ತಾ ಇರ್ತಾರೆ, ನಿಜ ಅಲ್ಲ ಅಂತ ಅಲ್ಲ. ಆದರೆ ಅದೇ ದೇವಸ್ಥಾನಗಳು ಇವತ್ತು ಎಷ್ಟು ಜನರಿಗೆ ಸಹಕಾರವನ್ನು ಕೊಡ್ತಾ ಇವೆ, ಎಷ್ಟು ಜನರಿಗೆ ಮನಸ್ಸಮಾಧಾನವನ್ನು ಕೊಡ್ತಾ ಇದೆ, ಎಲ್ಲ ಜಾತಿ ಭೇದವನ್ನು ಕೂಡ ಹೋಗಲಾಡಿಸಿಕೊಂಡು ಎಲ್ಲರೂ ಕೂಡ ಆ ದೇವರ ಬಳಿಗೆ ಆ ಜಾತ್ರೆಗಾಗಿ ಹೋಗುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸಮಾಜದ ಜನ ಮನೆ ಮನೆಗಳಲ್ಲಿ ಎಲ್ಲರೂ ಸೇರಿಸಿ ಕಾರ್ಯಕ್ರಮ ಮಾಡೋದು ಸಾಧ್ಯವಾಗುವುದಿಲ್ಲ, ಆದರೆ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿಕೊಳ್ಳಬಹುದು. ಆಹ್ವಾನ ಪತ್ರಿಕೆ ಇಲ್ಲದೆಯೇ ಒಂದು ಜಾಗಕ್ಕೆ ಹೋಗೋದಿದ್ರೆ ಅದು ಇವತ್ತು ದೇವಸ್ಥಾನ ಮಾತ್ರವೇ. ಯಾವುದೇ ಬಗೆಯ ಆಹ್ವಾನ ಪತ್ರಿಕೆ, ಯಾರದೇ ಬಗ್ಗೆ ಯಾರದೇ ಉಪಚಾರವೇ ಆಗಲಿ ಏನೇ ಬೇಕಿಲ್ಲ, ನೇರವಾಗಿ ನಮ್ಮ ದೇವರು ಅಂತ ಅಲ್ಲಿಗೆ ಹೋಗಬಹುದು. ಆ ರೀತಿಯಲ್ಲಿ ನೊಂದ ಬೆಂದ ಹೃದಯದವರು ತಮ್ಮ ಚಿಂತೆಯ ಭಾರವನ್ನು ತೋಡಿಕೊಳ್ಳೋದಕ್ಕೆ ಒಂದು ಜಾಗ, ವಿದ್ಯಾರ್ಥಿಗಳಿಗೂ ಅಷ್ಟೇ ಪರೀಕ್ಷೆಯಲ್ಲಿ ಪಾಸ್ ಆಗಲಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಜಾಗ, ಬಗೆ ಬಗೆಯ ಜನರ ಬಗೆ ಬಗೆಯ ಮನೋಭಾವಗಳಿಗೆ ಅನುಸಾರವಾಗಿ ಹೋಗೋದಕ್ಕೊಂದು ಜಾಗ, ಅದು ದೇವಸ್ಥಾನ. ಆ ದೇವ ಮಂದಿರದಲ್ಲಿ ಆ ದೇವರ ವಿಗ್ರಹ ಮಾತನಾಡದೇ ಇರಬಹುದು, ಪ್ರತ್ಯಕ್ಷವಾಗಿ ಮಾತನಾಡದೇ ಇರಬಹುದು, ಆದರೆ ಈ ಕೇವಲ ಒಣ ಮಾತಿನ ಮೂಲಕ ಭಗವಂತ ತಿಳಿಸಿಕೊಡತಕ್ಕಂಥವನಲ್ಲ ಅವನು, ಭಾವಪ್ರಚೋದಕ. ಅಂತರಂಗದಲ್ಲೇನೇನೆ ಅವರವರ ಶ್ರದ್ಧೆಗೆ ಅನುಸಾರವಾಗಿ ಎಷ್ಟೆಷ್ಟು ಕೊಡಬೇಕು ಅಷ್ಟೆಷ್ಟು ಕೊಟ್ಟೇ ಕೊಡ್ತಾನೆ ಅವನು. ಇಲ್ಲಿ ಶ್ರದ್ಧೆಯ ಪ್ರಶ್ನೆಯನ್ನು ತಿಳಿತಕ್ಕಂಥದ್ದು ಬಲವಾಗಿ ಬಂದು ಮುಂದೆ ನಿಲ್ತದೆ. ಆ ಶ್ರದ್ಧೆಗೆ ಅನುಸಾರವಾಗಿ ಆಯಾಯ ದೇವಸ್ಥಾನದ ದೇವರು ಕೊಟ್ಟೇ ಕೊಡ್ತಾರೆ. ಈ ಬಗೆಯಿಂದ ಜನರು ಸಮಾಧಾನವನ್ನು ಪಡೀತಾ ಇದ್ದಾರೆ, ಶಾಂತಿಯನ್ನು ಪಡೀತಾ ಇದ್ದಾರೆ, ತಮ್ಮ ತಮ್ಮ ಮನೋರಥಗಳನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ಎಲ್ಲಿದ್ರೆ ತಿರುಪತಿಗೆ ಅಷ್ಟು ರೂಪಾಯಿ ಕೊಟ್ಟು ದೇವರ ದರ್ಶನ ಮಾಡಿಕೊಂಡು ಬರ್ತಕ್ಕಂತಹ ಒಂದು ಗೀಳು ಯಾಕೆ ಬಂತದು? ಅಷ್ಟು ಕಷ್ಟಪಟ್ಟುಕೊಂಡು ಹೋಗಿ ಮೆಟ್ಲು ಹತ್ಕೊಂಡು ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಬಂದೇ ಅಂತ ಸಂತೋಷದಿಂದ ಹೇಳುವಂತಹ ಒಂದು ಪರಿಸ್ಥಿತಿ ಯಾಕೆ ಉಂಟಾಯ್ತು? ನಿಜವಾಗಿಯೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಇರತಕ್ಕಂತಹ ದೇವರು ಅಲ್ಲಲ್ಲಿ ಅಲ್ಲಲ್ಲಿ ಇರತಕ್ಕಂತಹ ಭಕ್ತರಿಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಅವನದ್ದೇ ಆದ ವಿಧಾನದಲ್ಲಿ ಅವನು ಮಾಡ್ತಾನೆ, ಇವರದ್ದೇ ಆದ ವಿಧಾನದಲ್ಲಿ ಇವರು ಸ್ವೀಕರಿಸ್ತಾರೆ. ಈ ಬಗೆಯ ಅಂತರಂಗದ ಒಂದು ಸಂಬಂಧ ಅಲ್ಲಿ ನೆಲೆಗೊಳ್ಳುತ್ತೆ. ಆದ್ರಿಂದಲೇನೇ ಜನರು ಅಲ್ಲಿಗೆ ಹೋಗ್ತಾ ಇದ್ದಾರೆ, ಸುಮ್ಮನೆ ಹೋಗ್ತಾ ಇಲ್ಲ. ಶ್ರೀರಾಮಕೃಷ್ಣರು ಬ್ರಹ್ಮನಿಲ್ಲದೆ ಬ್ರಹ್ಮನಿಲ್ಲದ ವಸ್ತುವೇ ಇಲ್ಲ ಅಂತ ಹೇಳೋದ್ರ ಮೂಲಕ ಮೂರ್ತಿಯಲ್ಲಿ ಕೂಡ ಅದೇ ಪರಬ್ರಹ್ಮ ಇದ್ದಾನೆ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಚಿಕ್ಕ ಹುಡುಗಿಯರು ಎಲ್ಲಿಯವರೆಗೆ ತಮ್ಮ ಗೊಂಬೆಗಳೊಡನೆ ಆಟವಾಡ್ತಾರೆ? ವಿವಾಹವಾಗದವರೆಗೆ ಮತ್ತು ತಮ್ಮ ತಮ್ಮ ಪತಿಯರೊಡನೆ ವಾಸಿಸದವರೆಗೆ. ವಿವಾಹವಾದ ನಂತರ ಅವರು ಗೊಂಬೆಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ಇಡ್ತಾರೆ. ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಪ್ರತಿಮಾ ಪೂಜೆಯ ಅವಶ್ಯಕತೆಯಲ್ಲಿ ಇರುತ್ತೆ. ಪ್ರತಿಮಾ ಅಂತ ಹೇಳ್ತಕ್ಕಂಥ ಅದನ್ನು ಒಂದು ಬೊಂಬೆ ಅಂತ ಶ್ರೀರಾಮಕೃಷ್ಣ ಕೂಡ ಕರೆದರು. ಭಕ್ತಾದಿಗಳು ಆ ವಿಗ್ರಹವನ್ನ ಇಟ್ಕೊಂಡು ಪೂಜೆ ಮಾಡತಕ್ಕಂಥದ್ದು ಒಂದು ಬಗೆಯ ಮಕ್ಕಳಾಟ ಅಂತನ್ನು ಒಪ್ಪಿಕೊಂಡಿದ್ದಾರೆ. ಈ ಮೂಲಕ ಅದೊಂದು ಪ್ರಾಥಮಿಕ ಸ್ಥಿತಿ, ಆದರೆ ಅದನ್ನು ಮೀರಿ ನೇರವಾಗಿ ಪರಬ್ರಹ್ಮದ ಸಂಪರ್ಕವನ್ನು ಪಡೆಯೋದಕ್ಕೆ ಎಲ್ಲರಿಂದಲೂ ಸಾಧ್ಯವೇ ಇಲ್ಲ, ಅಥವಾ ಯಾರಿಂದಲೂ ಸಾಧ್ಯವೇ ಇಲ್ಲ. ಯಾರಾದರೂ ಒಬ್ಬರಿಂದ ಸಾಧ್ಯವಾಯಿತು ಅಂತ ಹೇಳಿದ್ರೆ ಅವರು ಜನ್ಮ ಜನ್ಮಾಂತರಗಳಿಂದ ಆ ಬೊಂಬೆಯನ್ನೇ ಇಟ್ಟುಕೊಂಡು ಅಲ್ಲಿ ಆ ಪರಬ್ರಹ್ಮವನ್ನ ಅಧಿಷ್ಠಾನಗೊಳಿಸಿಕೊಂಡು ಆಹ್ವಾನ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿ ತನ್ನ ಮೂಲಕ ತಮ್ಮ ಮನೋವಿಕಾಸವನ್ನು ಪಡೆದು ಎಲ್ಲೆಲ್ಲಿಯೂ ಇರತಕ್ಕಂಥ ಆ ಪರಬ್ರಹ್ಮವನ್ನ ಅನುಸಂಧಾನ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಪಡೆದರು. ಅನೇಕ ಜನ್ಮಗಳು ಕಳೆದ ಮೇಲೆ ಮಾತ್ರವೇ ಜ್ಞಾನವಂತ ನನ್ನನ್ನು ಪಡಿತಾನೆ ಹೇಳತಕ್ಕಂತಹ ಮಾತನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಅನೇಕ ಜನ್ಮಗಳ ಸಂಸ್ಕಾರ ಬೇಕಾಗುತ್ತದೆ, ಅನೇಕ ಜನ್ಮಗಳ ತಪಸ್ಸು ಬೇಕಾಗುತ್ತದೆ. ಈ ಒಂದು ವಿಗ್ರಹ ಆರಾಧನೆ ಹೇಳತಕ್ಕಂತಹದ್ದು ಒಂದು ಬಗೆಯಿಂದ ಹುಡುಗಾಟ ಮಕ್ಕಳಾಟ ಅನ್ನೋದನ್ನು ಶ್ರೀರಾಮಕೃಷ್ಣರು ಯಾವ ಉದಾಹರಣೆಯ ಮೂಲಕ ಹೇಳ್ತಾರೆ? ಚಿಕ್ಕ ಹುಡುಗಿಯರು ಎಲ್ಲಿಯವರೆಗೆ ತಮ್ಮ ಬೊಂಬೆಗಳೊಡನೆ ಆಟವಾಡ್ತಾರೆ ಅಂತ. ಹುಡುಗಿಯರಿಗೆ ಒಂದು ಬೊಂಬೆ ಕೊಡದಿದ್ರೆ ಸಮಾಧಾನವೇ ಇಲ್ಲ. ಮುಂದೆ ಅವರು ತಾಯಿ ಆಗ್ತಕ್ಕಂಥದ್ದನ್ನ ಆ ಸಣ್ಣ ವಯಸ್ಸಿನಲ್ಲೇ ವ್ಯಕ್ತಪಡಿಸ್ತಾ ಇರ್ತಾರೆ. ಮುಂದೆ ಜೀವಂತ ಮಗುವನ್ನ ಮಡಲಲ್ಲಿತ್ಕೊಂಡು ಮುದ್ದಾಡ್ತಾ ಇದ್ರೆ ಈಗ ಕನಿಷ್ಠ ಪಕ್ಷ ಒಂದು ಬೊಂಬೆಯನ್ನಾದರೂ ಕೊಟ್ಟು ಅವರಲ್ಲಿರ್ತಕ್ಕಂಥ ಆ ಸುಪ್ತ ಪ್ರವೃತ್ತಿಗೆ ಒಂದು ಬಗೆಯ ಸಮಾಧಾನವನ್ನು ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ಮುಖ್ಯವಾಗಿ ಒಂದು ಬೊಂಬೆಯನ್ನ ಯಾವಾಗಲೂ ಎತ್ಕೊಂಡು ಓಡಾಡ್ತಾ ಇರ್ತಾರೆ. ಅದಕ್ಕೆ ಊಟ ಮಾಡ್ತಿರ್ತಾರೆ, ಅದಕ್ಕೆ ಏನೇನು ಬೇಕು ಅದೆಲ್ಲ ಮಾಡ್ತಾರೆ. ಅವಳು ಬೇಡ ಅಂತ ಹೇಳ್ತಾ ಇರ್ತಾರೆ, ಅದೇನು ಹೊತ್ತಿರಲ್ಲ, ಆದರೂ ಕೂಡ ಅವಳು ಬೇಡ ಅಂತ ಹೇಳ್ತಾರೆ. ಗುಮ್ಮ ಬಂದ್ಬಿಡ್ತಾನೆ, ಊಟ ಮಾಡು ಅಂತ ಹೇಳಿ ಉಪಚಾರ ಮಾಡ್ತಾರೆ. ಎಲ್ಲ ಬಗೆಯಿಂದ ಉಪಚಾರ, ತಾಯಿ ಏನೇನು ಮಾಡ್ತಾಳೋ ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಾರೆ. ಈ ಬಗೆಯಿಂದ ಆ ಬೊಂಬೆಗಳೊಡನೆ ಅವುಗಳು ಆಟ ಆಡ್ತಾ ಇರುತ್ತೋ ಎಲ್ಲಿಯವರೆಗೆ, ನಿಜವಾದ ಜೀವಂತ ಬೊಂಬೆ ಇನ್ನೊಂದು ಸಿಕ್ಕುವವರೆಗೆ, ಗಂಡ ಅಂತ ಹೇಳ್ತಕ್ಕಂಥ ಬೊಂಬೆ ಸಿಗುವವರೆಗೆ ಈ ಬೊಂಬೆಗಳೊಡನೆ ಆಟವಾಡ್ತಾ ಇರ್ತವೆ. ಆಮೇಲೆ ಈ ಬೊಂಬೆಗಳನ್ನ ಎತ್ತಿಡುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳಿದಾಗ, ಗಂಡ ಅಂದ್ರೆ ವಿವಾಹವಾಗಿ ಗಂಡನ ಬಳಿಗೆ ಇವಳು ತಲುಪಿದಾಗ ಆ ಬೊಂಬೆ ಆಟವನ್ನು ಇಲ್ಲಿ ನಿಲ್ಲಿಸ್ತಾಳೆ ಅಂತ ಹೇಳಿದಾಗ, ಏನಿದು 20 ವರ್ಷದವರೆಗೂ ಕೂಡ ಈ ಹೆಣ್ಣು ಮಕ್ಕಳು ಬೊಂಬೆಯೊಡನೆ ಆಟ ಆಡ್ತಾ ಇರುತ್ತವ ಅಂತ ನಮ್ಗೆ ಆಶ್ಚರ್ಯವಾಗುತ್ತೆ. ಯಾಕಂತಂದ್ರೆ ಸುಮಾರು 18-20 ವಯಸ್ಸಿಗೆ ಇಲ್ಲೆಲ್ಲ ಮದುವೆ ಮಾಡ್ತಾರೆ. ಕೆಲವರಿಗೆ 25 ವಯಸ್ಸು, ಬೇಡ ಬೇಡ ಇನ್ನೂ ಸ್ವಲ್ಪ ಒಳ್ಳೆ ಹುಡುಗ ಸಿಕ್ಕಿ ಅನ್ನುವಂತ ಕಾದು ಕಾದು ಕಾದು ಕಾದು 25 ವರ್ಷಕ್ಕೆ ಬಂದ್ಬಿಡ್ತಾರೆ. ಅಲ್ಲಿವರೆಗೆ ಯಾರು ಈ ಬೊಂಬೆಗಳನ್ನು ಜೊತೆ ಆಟ ಆಡ್ತಾರೆ? ಬೊಂಬೆ ಆಟದ ಗೀಳೆಲ್ಲ ಸುಮಾರು 15 ವರ್ಷಕ್ಕೆಲ್ಲ ಹೊರಟೋಗ್ಬಿಟ್ಟಿರುತ್ತೆ, ಅಥವಾ ಅದಕ್ಕಿಂತ ಸ್ವಲ್ಪ ಮೊದಲೇ. ಈ ಮಾತನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಇದು ಬಂಗಾಳದ ಕತೆ. ಬಂಗಾಳದಲ್ಲಿ ಬಾಲ್ಯ ವಿವಾಹ ಬಹಳ ಪ್ರಚುರವಾಗಿತ್ತು ಅಂತನ್ನೋದು ನಿಮ್ಗೆ ಗೊತ್ತೇ ಇದೆ. ಸ್ವಯಂ ಶ್ರೀ ರಾಮಕೃಷ್ಣರೇ ಮದುವೆ ಆದದ್ದು 23 ವಯಸ್ಸಿನ ಯುವಕ, ಮದುವೆ ಆದದ್ದು 5 ಹುಡುಗಿ ಶಾರದೆಯನ್ನ. ಈ ಕತೆ ನಿಮ್ಗೆಲ್ಲ ಗೊತ್ತೇ ಇದೆ. ಆ ಊರಿನಲ್ಲಿ, ಆ ಕಲ್ಕತ್ತಾದಲ್ಲಿ ಅವರ ಅವತಾರ ತಾಳಿದ್ರಿಂದ ಈ ತರದ ಬಾಲ್ಯ ವಿವಾಹವನ್ನೇ ಮಾಡ್ಕೋಬೇಕಾಯ್ತು ದೇವರಾದರೂ ಕೂಡ. ಆದ್ರೆ ಈ ಒಂದು ಮಾತನ್ನ ಶ್ರೀರಾಮಕೃಷ್ಣ ಹೇಳಿದಾಗ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಬೊಂಬೆ ಆಟ ಅಂತ ಹೇಳ್ತಕ್ಕಂತ ಭಾವನೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಭಗವಂತ ಬೊಂಬೆಯೋಪಾದಿಯಲ್ಲಿ ಅಲ್ಲಿ ಇದ್ರೂ ಕೂಡ ನಾವು ಅಲ್ಲಿ ದೇವ ಭಾವನೆಯನ್ನು ತಂದುಕೊಂಡು ಆ ಭಾವನೆ ವಿಕಸಿತಗೊಂಡಾಗ ಆ ದೇವಸ್ಥಾನದಲ್ಲಿ ಇದ್ದಂತಹ ದೇವರು ಅಖಂಡ ಸಚ್ಚಿದಾನಂದ ಅಂತನುವ ಅನುಭವ ಮಾಡಿಕೊಂಡು ಅದೇ ಪರಮಾತ್ಮನನ್ನ ಸರ್ವವ್ಯಾಪಿ ಸರ್ವಾಂತರ್ಯಾಮಿ ಅಂತನುವ ಈ ಒಂದು ಸ್ಥಿತಿಗೆ ಏರಿ ಆ ಮೇಲೂ ಕೂಡ ಆ ಬೊಂಬೆಗೆ, ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಬಾರದು ಅಂತೇನಿಲ್ಲ. ಸ್ವಯಂ ಶ್ರೀರಾಮಕೃಷ್ಣರು ಅದ್ವೈತದ ಪರಾಕಾಷ್ಠಿಯನ್ನ ಮುಟ್ಟಿದ್ರು ಕೂಡ ಅದರಿಂದ ಕೆಳ ಇಳಿದು ಬಂದ ಮೇಲೆ ಪುನಃ ಪುನಃ ಅಲ್ಲಿಗೆ ಕರೆದುಕೊಂಡು ಹೋದ್ರು. ತಮ್ಮ ಭಕ್ತಾದಿಗಳನ್ನೆಲ್ಲ, ಅದ್ವೈತಿಗಳದ್ದು ಕೂಡ ಅಲ್ಲಿಗೆ ಕರೆದುಕೊಂಡು ಹೋದ್ರು. ಆ ಅದ್ವೈತಿಗಳ ಅದ್ವೈತಿ ಆದಂತಹ ಪವಹಾರಿ ಬಾಬಾ ಅವರಿಗೂ ಕೂಡ ಆ ಜಗನ್ಮಾತೆಯ ವಿಗ್ರಹದಲ್ಲಿ ಒಂದು ದಿವ್ಯಾನುಭವವನ್ನು ಮಾಡಿಸಿಕೊಟ್ರು. ಆ ನಿರಾಕಾರವನ್ನು ಮುಟ್ಟಿದ ಮೇಲೂ ಕೂಡ ಸಾಕಾರದ ಪ್ರಜ್ಞೆಯನ್ನು ತಂದುಕೊಟ್ರು. ಸಾಕಾರವೂ ನಿಜ, ನಿರಾಕಾರವೂ ನಿಜ ಅಂತ ಹೇಳ್ತಕ್ಕಂಥ ಈ ಒಂದು ಜ್ಞಾನ ಬಂದಾಗಲೇ ಆ ಜ್ಞಾನ ಪರಿಪೂರ್ಣವಾಗುತ್ತೆ. ನಿರಾಕಾರ ಮಾತ್ರವೇ ನಿಜ, ಸಾಕಾರ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಅವನ ಜ್ಞಾನ, ಅವನು ನಿರ್ವಿಕಲ್ಪ ಸಮಾಧಿಯನ್ನೇ ಪಡೆದಿದ್ರು ಕೂಡ ಅದು ಅಪರಿಪೂರ್ಣ, ಅದು ಅಪೂರ್ಣ. ಜ್ಞಾನ ಅಂತ ಹೇಳಿದ್ರೆ ಯಾವಾಗಲೂ ಪರಿಪೂರ್ಣ. ಇಲ್ಲಿ ನಿರಾಕಾರವನ್ನ ಅವನು ಮಾತ್ರ ಒಪ್ಪಿ ಸಾಕಾರವನ್ನು ಒಪ್ಪದೇ ಇದ್ರೆ ಏನು ಹೇಳಿದಾಗಾಯ್ತಲ್ಲಿಗೆ? ಪರಮಾತ್ಮ ಸರ್ವವ್ಯಾಪಿ ಅಂತನ್ನುವ ಮಾತನ್ನ ಸಂಪೂರ್ಣ ಒಪ್ಪಿಕೊಳ್ಳದಾಗಾಯ್ತು. ಈ ವಿಗ್ರಹದಲ್ಲಿ ಆ ಪರಬ್ರಹ್ಮ ಇಲ್ಲ ಅಂತ ಹೇಳಿದಾಗಾಯ್ತು. ಆಲೋಚನೆ ಮಾಡಬೇಕಾದಂತ ಅಂಶ ಇದು. ದೇವರು ಎಲ್ಲೆಲ್ಲೂ ಇದ್ದಾನೆ, ಅದರಿಂದ ವಿಗ್ರಹದಲ್ಲೂ ಇದ್ದಾನೆ. ಆ ನಿರ್ವಿಕಲ್ಪ ಸಮಾಧಿಯನ್ನ ಹೊಂದಿ ಅದ್ವೈತ ಸಾಕ್ಷಾತ್ಕಾರವನ್ನೇ ಮಾಡಿ ಎಲ್ಲೆಲ್ಲೂ ಇರತಕ್ಕಂತಹ ಪರಬ್ರಹ್ಮದ ಅನುಭವ ಮಾಡಿಕೊಂಡ್ರು ಕೂಡ ಮನುಷ್ಯ ವಿಗ್ರಹದಲ್ಲಿರ್ತಕ್ಕಂತಹ ದೇವರನ್ನ ಅಲ್ಲಗಳಿಯೋದಕ್ಕೆ ಹೋಗಬಾರದು. ಯಾತಕ್ಕೆ? ಅವನು ಅಲ್ಲಿಂದೇ ತನ್ನ ಜ್ಞಾನವನ್ನು ಪಡೆದವನು, ಆ ಮೂಲಕ್ಕೆ ಮತ್ತೆ ಮತ್ತೆ ಕೈ ಮುಗಿಯಲೇಬೇಕು. ಇದನ್ನ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಆ ಪ್ರತಿಮಾ ಪೂಜೆ ಅಂತನೋದನ್ನೇ ಮಾಡಬೇಕಾಗಿಲ್ಲ. ಶ್ರೀರಾಮಕೃಷ್ಣ ಕೂಡ ಆಮೇಲೆ ಪೂಜೆ ಏನು ಮಾಡಲಿಲ್ಲ ಅವರು, ಆದರೆ ಹೋಗಿ ನಮಸ್ಕಾರ ಮಾಡಿದ್ರು, ಭಜನೆ ಮಾಡಿದ್ರು, ಅದೇ ಜಗನ್ಮಾತೆಯನ್ನ ಪರಬ್ರಹ್ಮ ಸ್ವರೂಪಿಣಿಯಾಗಿ ಭಾವಿಸಿದ್ರು. ಇದನ್ನು ನಾವು ಮಾಡಬೇಕಾಗ್ತದೆ, ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನ ಕಡೆಗೆ ನೋಡಿ ಹೇಳ್ತಾ ಇದ್ದಾರೆ, ಅನುರಾಗ ಉಂಟಾಯಿತು ಅಂದ್ರೆ ಭಗವಂತನ ದರ್ಶನ ದೊರೆಯುತ್ತೆ. ತೀವ್ರ ವ್ಯಾಕುಲತೆ ಬೇಕು, ತೀವ್ರ ವ್ಯಾಕುಲತೆ ಉಂಟಾದ್ರೆ ಇಡೀ ಮನಸ್ಸು ಭಗವಂತನಲ್ಲಿ ಏಕಾಗ್ರಗೊಂಡು ಬಿಡುತ್ತೆ ಅಂತ ಮಾಸ್ಟರ್ನಿಗೆ ಹೇಳೋದ್ರ ಮೂಲಕ ಆ ಮಾಸ್ಟರ್ ಬಂದಿದ್ದಾನಲ್ಲ ಶಾಲೆ ಮಾಸ್ಟರ್, ಅವನಿಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಅನುರಾಗ ಉತ್ಪನ್ನವಾಗಬೇಕು, ಇದು ಬಹಳ ಮುಖ್ಯವಾದಂತ ಅಂಶ. ಜಪ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾರೆ, ದಿನಗಟ್ಟಲೆ ಮಾಡ್ತಾರೆ, ವರ್ಷಗಟ್ಟಲೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ದೇವರ ಹೆಸರಿನಲ್ಲಿ ದಾನ ಧರ್ಮ ಮಾಡ್ತಾರೆ. ಇಷ್ಟು ಮಾಡಿದರೂ ಕೂಡ ಹೃದಯ ಮಾತ್ರ ಯಾತಕೋ ಬಿಕೋ ಅಂತ ಹೇಳ್ತಾ ಇರ್ತದೆ, ಅಥವಾ ಶೂನ್ಯವಾಗಿರುತ್ತೆ. ಏನೋ ಒಂದು ಬಗೆಯ ಶುಷ್ಕತೆಯ ಅನುಭವ. ಏನಪ್ಪ ಈ ಪ್ರಪಂಚ, ಏನಪ್ಪ ಈ ದೇವರು, ಇದಾನೋ ಇಲ್ವೋ, ಈ ಭಾವನೆ ಎಲ್ಲ ಬರೋದು ಕಾರಣ ಏನಂತ ಹೇಳಿದ್ರೆ, ಭಗವಂತನ ಅನುರಾಗಕ್ಕಾಗಿ ಜಪ ಮಾಡಲಿಲ್ಲ, ಭಗವಂತನ ಅನುರಾಗಕ್ಕಾಗಿ ಧ್ಯಾನ ಮಾಡಲಿಲ್ಲ. ಭಗವಂತನ ಅನುರಾಗ ಬೇಕು, ಭಗವಂತನ ಭಕ್ತಿ ಬೇಕು ಅಂತ ಹೇಳತಕ್ಕಂತ ವ್ಯಾಕುಲತೆಯಿಂದ ಸತ್ಕಾರ್ಯ ಮಾಡಿಲ್ಲ. ಸತ್ಕಾರ್ಯ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ, ಹೇ ಭಗವಂತ ನೀನು ಅದನ್ನು ಅರ್ಪಣೆ ಮಾಡಿಕೋ, ನನಗೆ ನಿನ್ನ ಪಾದಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನು ಕೊಡು, ಆ ಪ್ರೇಮವನ್ನು ಕೊಡು ಅಂತ ಹೇಳತಕ್ಕಂತ ಒಂದು ಮಾತನ್ನ ನಾವು ಅಲ್ಲಿ ಹಾಕೋದಕ್ಕೆ ಮರೆತುಬಿಟ್ರು. ಭಗವಂತನ ಭಕ್ತಿಯನ್ನು ಕೇಳ್ಕೊಳ್ಬೇಕು. ಭಕ್ತಿ ವಿವೇಕ ವೈರಾಗ್ಯ, ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ, ಇದನ್ನ ನಾವು ಭಗವಂತನಲ್ಲೇ ಪಡ್ಕೊಳ್ಬೇಕು. ಇದು ಯಾವ ಅಂಗಡಿಯಲ್ಲೂ ಸಿಗದೇ ಇರತಕ್ಕಂತ ವಸ್ತುಗಳು. ಸ್ವಯಂ ನರೇಂದ್ರ ಕೂಡ ತನ್ನ ಕಷ್ಟ ಕೋಟಿಗಳಿಂದ ಪಾರಾಗೋದಕ್ಕೋಸ್ಕರ ಜಗನ್ಮಾತೆ ಭವತಾರಿಣಿಗೆ ಶರಣಾಗಲೇ ಬೇಕಾಯ್ತು. ರಾಮಕೃಷ್ಣ ಗಲ್ಲಿ ಕಳಿಸಿಕೊಡ್ತಾರೆ, ನಿನ್ನ ಕಷ್ಟ ಏನಾದ್ರೂ ಪರಿಹಾರ ಆಗ್ಬೇಕಾದ್ರೆ ನೋಡು ಅವಳನ್ನೇ ಕೇಳಬೇಕಪ್ಪ ಅಂತ. ನಿನ್ನ ಕಷ್ಟಗಳಿಗೆಲ್ಲ ಏನ್ ಕಾರಣ ಅಂತಂದ್ರೆ ನೀನು ಅವಳನ್ನು ಒಪ್ಕೊಳ್ಳಿಲ್ಲ ಅದಕ್ಕೋಸ್ಕರ, ಅದರಿಂದ ಅಲ್ಲೇ ಹೋಗಿ ಶರಣಾಗುವಂತು. ಯಾರಿಗೂ ಅನ್ಯಾಯ ಮಾಡಿದೆವೋ ಅಲ್ಲೇ ಹೋಗಿ ಶರಣಾಗಬೇಕು, ಹಾಗೆ ಮಾಡಿದ್ರೆ ಮಾತ್ರವೇ ಕ್ಷಮೆ. ಕಾಕಾಸುರ ಸೀತೆಗೆ ಅಪರಾಧವೆಸಗಿ ರಾಮನಿಗೆ ಶರಣಾಯಿತು, ಆದರೆ ರಾಮನಿಂದ ಶರಣಾದ್ರೆ ಮಾತ್ರಕ್ಕೆ ಅದಕ್ಕೇನು ಆ ಕಷ್ಟದಿಂದ ಪಾರಾಗಲಿಲ್ಲ. ಅವನು ಹೇಳ್ತಾನೆ ಅಲ್ಲಿ ಹೋಗಿ ಶರಣಾಗುವಂತು. ಎಲ್ಲಿಂದ ತೊಂದರೆಗಳು ಬಂದಿವೆಯೋ ಅಲ್ಲೇ ನಾವು ಹೋಗ್ಬೇಕಾಗತ್ತೆ. ಜಗನ್ಮಾತೆಯನ್ನು ಕೇಳ್ತಾನೆ, ಕೇಳೋದಕ್ಕೋಸ್ಕರ ಹೋಗಿರ್ತಾನೆ. ಒಂದ್ಸರ್ತಿ ಹೋಗ್ತಾನೆ, ಹೋಗುವ ವೇಳೆಗೆ ನೆನೆ ಆ ಮೃಣ್ಮಯ ವಿಗ್ರಹ, ವಿಗ್ರಹ ಅಥವಾ ಕಲ್ಲಿನ ವಿಗ್ರಹ, ಕಲ್ಲಿನ ವಿಗ್ರಹವಾಗಿರೋದಿಲ್ಲ ಅವನ ಪಾಲಿಗೆ. ಶ್ರೀರಾಮಕೃಷ್ಣರ ಅಪಾರವಾದ ಕೃಪೆಯಿಂದ ಅಥವಾ ಅವರ ಒಂದು ಚೇಷ್ಟೆಯಿಂದ ಅಂತ ಬೇಕಾದ ತಮಾಷೆಯಾಗಿ ಹೇಳ್ಬೋದು, ಇವನಿಗೆ ಸಾಕ್ಷಾತ್ ಚಿನ್ಮಯಿಯಾಗಿ ಜ್ಯೋತಿರ್ಮಯಿಯಾಗಿ ಕಾಣಿಸಿಕೊಳ್ಳುತ್ತಾಳೆ, ವೈಭವಪೂರ್ಣವಾಗಿ ಕಾಣಿಸಿಕೊಳ್ತಾಳೆ. ಎಷ್ಟು ವೈಭವಪೂರ್ಣವಾಗಿ ಕಾಣಿಸಿಕೊಳ್ತಾಳೆ ಅಂತ ಹೇಳಿದ್ರೆ, ಇವನಿಗೆ ತನ್ನ ಕಷ್ಟಗಳನ್ನೆಲ್ಲ ಹೋಗಲಾಡಿಸು ಅಂತ ಕೇಳ್ಕೊಳ್ಳೋಕ್ಕಾಗಲೇ ಇಲ್ಲ, ಮರ್ತೋಯ್ತು. ಅಮ್ಮ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯಗಳನ್ನು ಕರುಣಿಸು ಅಂತ ಪ್ರಾರ್ಥನೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಹಾಗೆ ಒಂದ್ಸಲ, ಹಾಗೆ ಎರಡು ಸಲ, ಹಾಗೆ ಮೂರು ಸಲ, ಮೂರು ಸಲವೂ ಕೂಡ ಹಾಗೇ ಕೇಳೋದಕ್ಕೆ ಸಾಧ್ಯವಾಯಿತು ಅವನಿಂದ ಯಾತಕ್ಕೆ ಅಂತ ಹೇಳಿದ್ರೆ, ಅವನಿಗೆ ಅನಿಸ್ತಂತೆ ಮೂರನೇ ಸತಿ ಚಕ್ರವರ್ತಿಯ ಮುಂದೆ ನಿಂತುಕೊಂಡು ಬದನೆಕಾಯಿ ಕೇಳೋಣ, ಇವತ್ತು ಯಾವ ತರಕಾರಿ ಏನು ಇಲ್ಲ ಅದಕ್ಕೋಸ್ಕರ ಬಂದೆ ನಿನ್ನ ಹತ್ರಕ್ಕೆ ಅಂತ ಆ ಚಕ್ರವರ್ತಿನ ಕೇಳಿದ್ರೆ, ಎಷ್ಟು ಇವನಿಗೆ ಬದನೆಕಾಯಿ ಬೇಕು ಅನ್ನೋದೇನು ನಿಜವೇ, ಅವತ್ತೇನು ತರಕಾರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದೇನು ನಿಜವೇ. ಆದರೆ ಅದನ್ನ ಹೋಗಿ ಹೋಗಿ ಆ ರಾಜನನ್ನು ಕೇಳೋಣವೇ, ಚಕ್ರವರ್ತಿನ ಕೇಳೋಣವೇ, ಕಷ್ಟಕೋಟಿಗಳು ಇಲ್ಲ ಅಂತಲ್ಲ, ಅವುಗಳೆಲ್ಲ ನಿಜವಾಗಿಯೂ ನಮಗೆ ಯಾತ್ರೆಗಳನ್ನು ಕೊಡುತ್ತವೆ, ಹೌದು ಅಂತ ಹೇಳ್ತಕ್ಕಂಥದ್ದು ನಿಜ. ಆದರೆ ಅದನ್ನು ಹೋಗಿ ದೇವ್ರನ್ನ ಕೇಳೋಣವೇ. ದೇವ್ರನ್ನ ಯಾವಾಗ ಕೇಳ್ತೇವೆ ನಾವು ಅಂತ ಹೇಳಿದ್ರೆ, ಅವನು ನಮಗಿನ್ನೂ ಆ ಜ್ಯೋತಿರ್ಮಯನಾಗಿ ಸಕಲ ವೈಭವದಿಂದ ಎಲ್ಲಿವರೆಗೆ ಕಾಣಿಸಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ಧೈರ್ಯವಾಗಿ ಆ ವಿಗ್ರಹದ ಮುಂದೆ ಹೋಗಿ ಇದೆಲ್ಲ ಕೊಡಪ್ಪ ಅಂತ ಕೇಳ್ಬಿಡ್ತೀವಿ. ಅವನೇನಾದ್ರೂ ನಿಜವಾಗಿಯೂ ನಮ್ಮ ಕಣ್ಣು ಮುಂದೆ ಕಾಣಿಸೋಕೆ ಶುರು ಆಯ್ತು ಅಂತ ಹೇಳಿದ್ರೆ ನಮ್ಗೆ ಇಂಥದ್ದೆಲ್ಲ ಕೇಳಕ್ಕಂತಾಗಲ್ಲ ಸಾಕು, ಹೇ ಭಗವಂತ ನಿನ್ನ ದರ್ಶನ ಆಯ್ತಲ್ಲ ಧನ್ಯನಾಗ್ಬಿಟ್ಟೆ ನಾನು ಅಂತ ಅಷ್ಟೇ ಹೇಳಿ ಬಂದ್ಬಿಡ್ತಾನೆ. ಅದರಲ್ಲೇ ಭಗವಂತ ಆ ರೀತಿಯಲ್ಲೇ ಇದ್ದು ನಮ್ಮೆಲ್ಲರ ಇಷ್ಟಾರ್ಥಗಳನ್ನ ಉದ್ದಿನ ಬೇಳೆ ಗಿರಾಕಿಗಳಾದಂತಹ ನಮಗೆ ಉದ್ದಿನ ಬೇಳೆನೇ ಒದಗಿಸಿಕೊಡ್ತಾ ಇದ್ದಾನೆ, ನಮ್ಮ ನಿತ್ಯದ ಕಷ್ಟಕೋಟ್ಲಗಳನ್ನ ಪರಿಹರಿಸ್ತಾ ಇದ್ದಾನೆ. ಆದರೆ ಆ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾದದ್ದು ಯಾವುದಪ್ಪ ಅಂದ್ರೆ ಆ ಭಕ್ತಿ ಅನುರಾಗ. ಅದು ಉಂಟಾದಾಗ ವ್ಯಾಕುಲತೆ ಉಂಟಾಗುತ್ತೆ. ವ್ಯಾಕುಲತೆ ಹೇಗೆ ಉಂಟಾಗುತ್ತೆ ಅದನ್ನ ಇನ್ನೊಂದು ಕಥೆಯ ಮೂಲಕ ಅವರೇ ಹೇಳ್ತಾರೆ. ಒಬ್ಬನಿಗೆ ಒಬ್ಳು ಮಗಳಿದ್ಲು, ಅವಳು ಬಹಳ ಚಿಕ್ಕವಳಾಗಿರುವಾಗಲೇ ಆಕೆ ವಿಧವೆಯಾಗಿ ಬಿಟ್ಲು. ಆಕೆ ಪತಿಯನ್ನು ಅರಿತವಳೇ ಅಲ್ಲ, ತನ್ನ ಜೊತೆಗಾರ್ತಿಯರ ಪತಿಗಳನ್ನು ಕಂಡು ಒಂದು ದಿನ ಆಕೆ ತನ್ನ ತಂದೆಯನ್ನು ಕೇಳಿದ್ಲು, ಅಪ್ಪ ನನ್ನ ಪತಿ ಎಲ್ಲಿದ್ದಾರೆ ಅಂತ. ಆಕೆಯ ತಂದೆ ಹೇಳಿದ, ಗೋವಿಂದನೇ ನಿನ್ನ ಪತಿ, ಕರೆ ಬರ್ತಾನೆ, ಈ ಮಾತನ್ನು ಕೇಳಿ ಆ ಹುಡುಗಿ ತನ್ನ ಕೊಠಡಿಯ ಬಾಗಿಲು ಹಾಕಿಕೊಂಡು ಗೋವಿಂದನನ್ನ ಕರಿತಾ ಅಳದಕ್ಕೆ ಶುರು ಮಾಡಿದ್ಲು. ಓ ಗೋವಿಂದ, ದಯವಿಟ್ಟು ಬಾ, ಕೃಪೆಯಿಟ್ಟು ನಿನ್ನ ದರ್ಶನ ಕೊಡು, ನೀನು ಯಾಕೆ ಬರ್ತಾ ಇಲ್ಲ ಹೇಳು ಅಂತ. ಆ ಚಿಕ್ಕ ಹುಡುಗಿಯ ಹೃದಯ ವಿದ್ರಾವಕ ಅಳುವನ್ನ ನೋಡಿ ಆಕೆಗೆ ಭಗವಂತ ದರ್ಶನ ಕೊಡದೇ ಇರೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಆದ್ರಿಂದ ಆಕೆಗೆ ದರ್ಶನವಿತ್ತ ಅಂತ ಕತೆ ಹೇಳ್ತಾರೆ ಶ್ರೀರಾಮಕೃಷ್ಣ. ಈ ಬಗೆಯೇ ವ್ಯಾಕುಲತೆ. ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡು, ಗೋವಿಂದ ನೀನಿರದೆ ನಾನು ಇಲ್ಲಾರೆ, ನೀನು ಬರಲೇಬೇಕೀಗ ಅಂತ. ಆ ಹುಡುಗಿ ಯಾರದು? ಸಣ್ಣ ವಯಸ್ಸಿನ ಹುಡುಗಿ. ನಾನಾಗಲೇ ಹೇಳದಂತೆ ಬಾಲ್ಯ ವಿವಾಹ. ಆ ಗಂಡ ಯಾರು ಏನು ಎಂಥವನು ಅಂತ ತಿಳಿಯೋ ಮೊದಲೇನೇ ಅವನು ಸತ್ತು ಹೋಗ್ಬಿಟ್ಟಿದ್ದ. ಎಲ್ಲ ಗಂಡ ಅಂದ್ರೂ ಸಾಯ್ತಾರಂತ ಅರ್ಥ ಅಲ್ಲ, ಅಲ್ಲಲ್ಲಿ ಹೀಗಾಗೋ ಸಂಭವ ಇರುತ್ತೆ. ಹಾಗಾದಾಗ ಈ ಹುಡುಗಿ ಸ್ವಲ್ಪ ದೊಡ್ಡವಳಾದ ಮೇಲೆ ಗಂಡ ಹೆಂಡತಿ ಅಂತ ಹೇಳ್ತಕ್ಕಂತ ಮಾತನ್ನೆಲ್ಲ ಅಲ್ಲಿ ಇಲ್ಲಿ ಸುತ್ತಮುತ್ತ ಅಕ್ಕಪಕ್ಕದ ಮನೆಯಲ್ಲಿ ಮಾತಾಡ್ಕೊಡ್ತಕ್ಕಂಥದ್ದನ್ನು ನೋಡಿ, ಅರೆ ರೇ, ನನಗೂ ಒಬ್ಬ ಗಂಡ ಇರಬೇಕಾಗಿತ್ತಲ್ಲ ಹಾಗಾದ್ರೆ ಎಲ್ಲಿ ಅಂತ ಕೇಳಿದಾಗ ಅವನು ಕೊಟ್ಟ ಉತ್ತರ ಏನೋ, ಗೋವಿಂದನೇ ನಿನ್ ಗಂಡ ಅಂತ. ಯಾಕೆಂದ್ರೆ ಅವನು ಗೋವಿಂದನ ಪಾದ ಆಗಲೇ ಹಿಡಿದು ಬಿಟ್ಟಿದ್ದ. ಮದುವೆಯಾದ ಕೆಲವೇ ತಿಂಗಳಲ್ಲೋ ವರ್ಷಗಳಲ್ಲೋ ಗೋವಿಂದ ಆಗಿಬಿಟ್ಟಿದ್ದ. ಈಗ ಆ ಹುಡುಗಿಯ ಮುಂದೆ ಏನ್ ಹೇಳೋದು ಇವನು? ನಿನಗೊಂದು ಮದುವೆ ಆಗಿತ್ತು, ಅವನು ಕಾರಣಾಂತರಗಳಿಂದ ಮರಣ ವಶನಾದ, ಈಗ ನೀನು ವಿಧವೆ ಅಮ್ಮ, ನೀನು ವಿಧವೆ, ನಿನ್ನದೆಲ್ಲ ಕೇಳಬಾರ್ದೀಗ ಅಂತ ಹೇಳೋಕ್ಕಾಗತ್ತೆಯೇ? ಬತ್ತಲ ಸತ್ಯವನ್ನು ಹೇಳೋಕ್ಕಾಗುತ್ತೇನೋ? ನಗ್ನ ಸತ್ಯವನ್ನು ಹೇಳೋಕ್ಕಾಗುತ್ತೇನೋ? ಆ ಹುಡುಗಿ ಹೃದಯ ಬಿರಿಯುವುದಿಲ್ವೇ? ಅದಕ್ಕೋಸ್ಕರ ತಕ್ಷಣ ಒಂದು ಉಪಾಯ ಹೊಡೆದ, ಬಹಳ ಒಳ್ಳೆಯ ಉಪಾಯ ಹೊಡೆದ ಅವನು. ಗೋವಿಂದನೇ ನಿನ್ನ ಪತಿಯಪ್ಪ ಅಂತ. ಅವನು ಆ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ, ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಸ್ಸು ಅಂತ ಹೇಳಿ ಆ ಒಂದು ಉಪಾಯ ಹೂಡಿ ಅವನು ಹೇಳಿದ್ದು. ಗೋವಿಂದನೇ ನಿನ್ನ ಪತಿ ಅಂತ ಹೇಳ್ತಕ್ಕಂಥ ತತ್ವವನ್ನು ಅವನು ಹೇಳಿದ್ದಲ್ಲ. ಆದರೆ ಈ ಹುಡುಗಿಯ ಹೃದಯ ಎಂಥದ್ದು! ತಂದೆ ಹೇಳಿದಂತಹ ಮಾತಿನಲ್ಲಿ ವಿಶ್ವಾಸ ತಾಳುವಂತಹ ಸರಳ ಹೃದಯ, ಇದು ಬಹಳ ಮುಖ್ಯ. ಸರಳ ಹೃದಯ ಲೆಕ್ಕಾಚಾರ ಹಾಕೋದಿಲ್ಲ. ಯಾರದು ಗೋವಿಂದ, ಎಲ್ಲಿದ್ದಾನೆ, ಅಲ್ಲಿಗೆ ನಾನೇ ಹೋಗ್ತೇನೆ, ಯಾವಾಗ ನೀನು ಮದುವೆ ಮಾಡಿದ್ದು, ಇಂಥದ್ದೆಲ್ಲ ಕೇಳಲೇ ಇಲ್ಲ ಅವಳು. ನೇರವಾಗಿ ತನ್ನ ಕೋಣೆಯೊಳಗೆ ಸೇರಿಕೊಂಡು ಆ ಗೋವಿಂದನಿಂದ ಕರೆಯಕ್ಕೆ ಶುರು ಮಾಡಿಬಿಡ್ತಾನೆ. ಆಧ್ಯಾತ್ಮಿಕ ಸಾಮ್ರಾಜ್ಯದಲ್ಲಿ ಹೆಚ್ಚು ಪ್ರಶ್ನೆಗೆ ಅವಕಾಶ ಇಲ್ಲ. ಪ್ರಾರಂಭದಲ್ಲಿ ಒಂದಷ್ಟು ಪ್ರಶ್ನೆಗಳು, ಆಮೇಲೆ ಶ್ರದ್ಧೆಯನ್ನು ಅವಲಂಬಿಸಿ ಮುಂದುವರಿಕೊಂಡು ಹೋಗಬೇಕಾಗುತ್ತೆ. ದೇವರಿದ್ದಾನೆ ಅಂತ ಹೇಳತಕ್ಕಂಥದ್ದಂತೂ ಸತ್ಯವೇ, ಅದು ಸಿದ್ಧ ಸತ್ಯ. ಎಲ್ಲ ಸಿದ್ಧ ಪುರುಷರು ಕೂಡ ಅದನ್ನು ಸಿದ್ಧ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ಮೊನ್ನೆ ಬಂದು ಅದನ್ನು ಸಿದ್ಧಗೊಳಿಸಿ ತೋರಿಸಿಕೊಟ್ಟು ಹೋಗಿದ್ದಾರೆ. ಈಗ ಅವನನ್ನು ಏನು ಮಾಡಬೇಕು? ಕೂತ್ಕೊಂಡು ಕರಿಬೇಕು. ಎಲ್ಲಿದ್ದಾನೆ ಅವನು? ಶ್ರೀರಾಮಕೃಷ್ಣರು ಬಹಳ ಅದ್ಭುತವಾದ ಉದಾಹರಣೆ ಕೊಟ್ಟು ಹೇಳಿದ್ರು ಒಬ್ಬನಿಗೆ, ಹೀಗೆ ಸ್ನಾನಕ್ಕೆ ಹೋಗ್ತಿರೋ ಹೊತ್ತಿಗೆ ಇದ್ದಕ್ಕಿದ್ದಂತೆ ಅವನ ಮುಂದೆ ತಮ್ಮ ಸ್ನಾನದ ಚೌಕವನ್ನ ಅಡ್ಡ ಹಿಡಿದು, ನೋಡು ನಾನೆಲ್ಲಿದ್ದೀನೀಗ, ಇಲ್ಲಿದ್ದೀನಿ ತಾನೆ, ನೀನು ಕಾಣ್ತಾ ಇದೀಯಾ? ಇಲ್ಲ. ಯಾತ ಕಾಣ್ತಾ ಇಲ್ಲ? ಈ ಸ್ನಾನದ ಚೌಕ ಅಡ್ಡ ಇದೆ ಅಷ್ಟೇ. ಈ ಅಹಂಕಾರ ಅಂತ ಹೇಳ್ತಕ್ಕಂಥ ಸ್ನಾನದ ಚೌಕ ಅಷ್ಟೇ ಪುಟಕೋಸಿ, ಅದು ಅಷ್ಟೇ ಅಡ್ಡಕ್ಕಿರೋದು. ಭಗವಂತ ಈ ಕಡೆ ಇದ್ದಾನೆ, ನಾವು ಈ ಕಡೆ ಇದ್ದೇವೆ, ಇದು ಅಡ್ಡ ಇರೋದ್ರಿಂದ ಅವನು ಕಾಣ್ತಾ ಇಲ್ಲ, ಆದ್ರಿಂದ ಇಲ್ಲ ಅಂತ ತೀರ್ಮಾನ ಮಾಡಿಬಿಡ್ತೇವೆ ನಾವು. ಅದನ್ನ ಸದ್ಗುರು ಬಂದು ಹೇಳ್ಕೊಡ್ತಾನೆ, ಅಲ್ಲೇ ಇದ್ದಾನೆ ಅಂತ. ನಮ್ ಕೆಲಸ ಏನು? ನಂಬೋದು ಮತ್ತು ಆ ಸ್ನಾನದ ಚೌಕವನ್ನ ಎಳೆದು ಬಿಡೋದು ಅಲ್ಲಿಂದ. ಆ ಅಹಂಕಾರವನ್ನು ಎಳೆದು ಬಿಟ್ರೆ, ಕೆಳಗಡೆ ಸರಿಸಿಬಿಟ್ರೆ, ತಕ್ಷಣ ಅವನು ನಕ್ಕೊಂಡು ನಕ್ಕೊಂಡು ನಮ್ಮನ್ನ ನೋಡ್ತಾ ಇರ್ತಾನು. ಅವನು ನೋಡಿ ನಾವು ನಗೋದು, ನಮ್ಮನ್ನು ನೋಡಿ ಅವನು ನಗೋದು. ಯಾಕಂದ್ರೆ ಆನಂದವೇ ಇರೋದಲ್ಲಿ, ಅದಕ್ಕೋಸ್ಕರ ನಗೋದು. ಆನಂದ ಬಂದಾಗ ನಗ್ತಾ ಇರೋದು ಒಂದೇ ಕೆಲಸ ತಾನೆ, ಇನ್ನೇನಿದೆ? ಇಷ್ಟೇ ಸುಲಭ, ಆದ್ರದೆಷ್ಟು ಕಷ್ಟ. ಆ ಹುಡುಗಿಯಷ್ಟು ಶ್ರದ್ಧೆಯಿಂದ ನಾವು ಹೇ ಗೋವಿಂದ ಹೇ ಗೋಪಾಲ ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಉಂಟೇನು? ಯಾಕೆ ನೀನು ದರ್ಶನ ಕೊಡೋದಿಲ್ಲ ನನ್ನ ಮೇಲೆ ನಿನ್ ಕೋಪವೆ, ಬಾ ಈ ತಕ್ಷಣವೇ ನಿನ್ನ ದರ್ಶನ ಆಗಬೇಕು. ಈ ಉದಾಹರಣೆಯನ್ನು ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಈ ಬಗೆಯ ವ್ಯಾಕುಲತೆಯಿಂದ ಕರಿಬೇಕು ಅಂತ. ಬಳಿಕ ಮುಂದುವರೆಸ್ತಾ ಹೇಳ್ತಾರೆ, ಮಗುವಿನಂತ ವಿಶ್ವಾಸ ಬೇಕು. ಮಗು ತಾಯಿಯನ್ನು ನೋಡೋದಕ್ಕೆ ಯಾವ ರೀತಿಯಾದ ವ್ಯಾಕುಲತೆಯನ್ನು ತೋರಿಸುತ್ತೋ ಆ ರೀತಿಯಾದ ವ್ಯಾಕುಲತೆ ಬೇಕು. ಅಂಥ ವ್ಯಾಕುಲತೆ ಉಂಟಾಯಿತು ಅಂದ್ರೆ ಅರುಣೋದಯವಾದ ಹಾಗೆಯೇ. ಅರುಣೋದಯವಾದ ನಂತರ ಸೂರ್ಯೋದಯ ಆಗಲೇಬೇಕು. ಅಂಥ ವ್ಯಾಕುಲತೆ ಉಂಟಾದ ಒಡನೆಯೇ ಭಗವಂತನ ದರ್ಶನ ದೊರೆಯುತ್ತೆ ಅಂತ ಹೇಳ್ತಾ ಇನ್ನೊಂದು ಪುಟ್ಟ ಕಥೆ ಹೇಳ್ತಾರೆ. ಜಟಿಲ ಜಟಿಲ ಅಂತನ್ನುವ ಹೆಸರನ್ನ ಒಬ್ಬ ಬಾಲಕನ ಕಥೆ ಇದೆ ಕೇಳು. ಆ ಬಾಲಕ ಒಂದು ಕಾಡಿನ ಮೂಲಕ ಹಾದು ತನ್ನ ಸ್ಕೂಲಿಗೆ ಹೋಗಬೇಕಾಗಿತ್ತು. ಕಾಡುದಾರಿ, ಆತನಿಗೆ ಬಹಳ ಹೆದರಿಕೆಯನ್ನು ಉಂಟು ಮಾಡ್ತಾ ಇತ್ತು. ಆ ಹುಡುಗ ತನ್ನ ಭಯವನ್ನ ಒಂದು ದಿನ ತನ್ನ ತಾಯಿಗೆ ತಿಳಿಸಿದ. ಅದಕ್ಕೆ ಆ ತಾಯಿ ಹೇಳಿದ್ಲು, ನೀನ್ ಯಾಕೆ ಭಯ ಪಡಬೇಕು, ಮಧುಸೂದನನ್ನು ಕರೇ. ಆ ಬಾಲಕ ಆಕೆಯನ್ನು ಕೇಳಿದ, ಅಮ್ಮ ಮಧುಸೂದನ ಯಾರದು? ಆಗ ತಾಯಿ ಹೇಳಿದ್ಲು, ಆತ ನಿನ್ನ ಅಣ್ಣ. ಆ ಬಾಲಕ ಕೂಗುದಕ್ಕೆ ಶುರು ಮಾಡಿದ, ಅಣ್ಣ ಮಧುಸೂದನ ಎಲ್ಲಿ? ಮಧುಸೂದನನೂ ಇಲ್ಲ, ಗಿದುಸೂದನನೂ ಇಲ್ಲ. ಆಗ ಆ ಬಾಲಕ ಅಳತ ತಾರಸ್ವರದಿಂದ ಅತ್ಯಂತ ಉಚ್ಚರ ಸ್ವರದಿಂದ ಕೂಗೋದಕ್ಕೆ ಶುರು ಮಾಡಿದ, ಎಲ್ಲಿದೆಯೋ ಅಣ್ಣ ಮಧುಸೂದನ, ಬೇಗ ಬಾರೋ, ನನಗೆ ಬಹಳ ಹೆದರಿಕೆ ಆಗ್ತಾ ಇದೆ ಕಣೋ. ಭಗವಂತನಿಗೆ ಆಗ ಸುಮ್ಮನಿರೋದಕ್ಕಾಗಲಿಲ್ಲ. ಆತ ಆ ಬಾಲಕನಿಗೆ ಕಾಣಿಸಿಕೊಂಡು ಹೇಳಿದ, ನೋಡು ಇಲ್ಲೇ ಇದ್ದೀನಿ ನಾನು, ಯಾಕೆ ಸುಮ್ಮನೆ ಹೆದರ್ಕೋತಾ ಇದ್ದೀ? ಹೀಗಂತ ಹೇಳಿ ಆ ಬಾಲಕನನ್ನ ಕಾಡಿನ ಕೊನೆಯವರೆಗೂ ಕರೆದುಕೊಂಡು ಹೋಗಿ ಸ್ಕೂಲಿನ ದಾರಿ ಹಿಡಿಸಿದ. ಆತನಿಂದ ಬೀಳ್ಕೊಂಡಾಗ ಭಗವಂತ ಆ ಬಾಲಕನಿಗೆ ಹೇಳಿದ, ನೀನು ಕರೆದಾಗಲೆಲ್ಲ ನಾನು ಬಂದ್ಬಿಡ್ತೇನೆ, ಹೆದರ್ಕೋಬೇಡ. ಬಾಲಕನ ಇಂಥ ವಿಶ್ವಾಸ ಬೇಕು, ಬಾಲಕನ ಇಂಥ ವ್ಯಾಕುಲತೆ ಬೇಕು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಎಷ್ಟು ಸ್ವಾರಸ್ಯವಾಗಿದೆ ಈ ಕತೆ. ಎರಡು ಕತೆ ಹೇಳ್ಬಿಟ್ರಾಗ್ಲಿ, ನಮ್ಮ ಬಾಲಕ ಸಂಘದ ಮಕ್ಕಳು ಈ ಕತೆ ಹೇಳ್ಬಿಟ್ರೆ ಕೇಳೋದೆಲ್ಲ ಕೇಳಿಸ್ಕೊಡುತ್ತವೆ. ಕೊನೆಗೆ ಹೇಳುತ್ತವೆ, ಸ್ವಾಮೀಜಿ ಇದು ನಡೆದಿದ್ದ? ನಿಜಕ್ಕೂ ನಡೀತಾ ಅಂತ ಅವ್ರು ಕೇಳೇ ಕೇಳ್ತಾರೆ. ಯಾಕಂದ್ರೆ ದೇವರು ಎಲ್ಲಾದರೂ ಈ ತರ ಬರೋದುಂಟೆ. ಇಲ್ಲಿ ಶ್ರೀರಾಮಕೃಷ್ಣರು ಆ ಕಥೆಯನ್ನು ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ನಡೆದಿರಲೇಬೇಕದು. ಸತ್ಯ ಹೇಳಬೇಕು ಅಂತಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಇಂಥದ್ದೊಂದು ನಡೀತಲೇ ಇರುತ್ತೆ. ಅದು ಸಣ್ಣ ರೂಪದಲ್ಲಿರುತ್ತೆ, ಆದರೆ ನಿಜಕ್ಕೂ ಅದು ದೊಡ್ಡ ರೂಪವೇ. ಅಣೋರಣೀಯಾನ್ ಮಹತೋ ಮಹೀಯಾನ್, ದೇವರ ಸಂಬಂಧವಾದಂತಹ ಯಾವ ಘಟನೆ ನಡೆದರೂ ಕೂಡ ಅದು ಸಣ್ಣದಾಗಿದ್ರು ಕೂಡ ದೊಡ್ಡದೇ. ಆದರೆ ಅದನ್ನು ಅವರು ಪುಸ್ತಕದಲ್ಲಿ ಬರೆದಿಲ್ಲ ಅಥವಾ ಅದನ್ನ ಗಮನಿಸಿಕೊಂಡು ಯಾರೂ ಹೇಳಿಲ್ಲ. ಆದ್ರಿಂದ ಅದು ಜನಜನಿತವಾಗಿಲ್ಲ. ಆದರೆ ಶ್ರೀರಾಮಕೃಷ್ಣರು ಸತ್ಯಸಂಧರು, ಸತ್ಯವಲ್ಲದ ಮಾತನ್ನು ಅವರು ಬಾಯಿಂದ ಹೇಳಲಿಕ್ಕೆ ಇಲ್ಲ ಅವರು. ಆದ್ರಿಂದ ಇಂತಿಂತಹ ಕಥೆಗಳನ್ನು ಅವರು ಹೇಳಿದಾಗ ಇದನ್ನು ನಡೀತಾ, ನಿಜಕ್ಕೂ ನಡೀತಾ? ಸಿನಿಮಾದಲ್ಲಿ ಏನೋ ನಡೀಬಹುದು, ಏನೋ ಕರೆದ ದಿಢೀರಂತ ಗೋಡೆಯಿಂದಲೋ ಆ ಕಂಬದಿಂದಲೋ ಅಥವಾ ವಿಗ್ರಹದಿಂದಲೋ ಬಂದ, ದರ್ಶನ ಕೊಟ್ಟ, ಹೋದ, ಇದೆಲ್ಲ ಮಾಡಿ ತೋರಿಸಬಹುದು. ಆದರೆ ನಿಜಕ್ಕೂ ಈ ತರ ಸಾಧ್ಯವೇ ಅಂತ ಹೇಳ್ತಕ್ಕಂಥ ಪ್ರಶ್ನೆ ನಮ್ಮ ವಿಜ್ಞಾನಿ ಮನೋಭಾವದವರಿಗೆಲ್ಲ ಇರುತ್ತೆ, ವೈಜ್ಞಾನಿಕ ಮನೋಭಾವದವರಿಗೆ ಇರುತ್ತೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ನೂರಕ್ಕೆ ಸಾವಿರ ಪಟ್ಟು ಸತ್ಯಸಂಧರು. ಆದ್ರಿಂದ ಅವರು ಹೇಳಿದಂತಹ ಮಾತೆಲ್ಲ ಸತ್ಯ. ಆದ್ರಿಂದ ಅದೇ ಸರಳತೆಯಿಂದ, ಅದೇ ವ್ಯಾಕುಲತೆಯಿಂದ, ಅದೇ ವಿಶ್ವಾಸದಿಂದ ಕರಿಬೇಕು. ಅದೇ ಬಹಳ ಮುಖ್ಯ. ವೇದಾಂತ ಸಾಧನೆಯಲ್ಲಿ ನಾಲ್ಕು ಪ್ರಧಾನವಾದಂತಹ ಅಂಶಗಳನ್ನು ಹೇಳಿ, ಇಷ್ಟು ಆ ವೇದಾಂತ ಸಾಧಕ ಅಂತನೋರು ಇರಬೇಕು, ಹಾಗಿದ್ರೆ ಮಾತ್ರ ಅವನಿಗೆ ಸಾಧನೆ ಮಾಡೋದಕ್ಕೆ ಅಧಿಕಾರ ಬರುತ್ತೆ ಅಂತ ಹೇಳ್ತಾ, ಅತ್ಯಾನಿತ್ಯ ವಸ್ತು ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾದಿ ಷಟ್ಕ ಸಂಪತ್ತಿ ಮುಮುಕ್ಷುತ್ವ ಅಂತ ಹೇಳ್ತಕ್ಕಂತಹ ಈ ಗುಣಗಳೆಲ್ಲ ಆ ಸಾಧಕನಲ್ಲಿ ಇರಬೇಕಾಗತ್ತೆ ಅಂತ. ಅದರಲ್ಲಿ ಶ್ರದ್ಧಾ ಅಂತನೋ ಶಬ್ದ ಇದೆ, ಶಮ ದಮ ಉಪರತಿ ತಿತಿಕ್ಷ ಸಮಾಧಾನ ಶ್ರದ್ಧಾ ಅಂತಿರತಕ್ಕಂತ ಆರು ಸಂಪತ್ತು. ಅದು ಸಂಪತ್ತು, ಅದು ಭಗವಂತ ಅಂತ ಹೇಳ್ತಕ್ಕಂತಹ ನಿಧಿಯನ್ನು ಒದಗಿಸಿಕೊಡ್ತಕ್ಕಂತಹ ಸಂಪತ್ತು. ಈ ಸಂಪತ್ತನ್ನು ಕೊಟ್ಟು ಆ ನಿಧಿ ಆ ಒಂದು ಅಮೂಲ್ಯವಾದಂತಹ ವಜ್ರವನ್ನ ಅಥವಾ ಚಿನ್ನವನ್ನ ಅಥವಾ ಆಭರಣವನ್ನು ಕೊಂಡ್ಕೊಳ್ಳೋದು ಅಂತ. ಈ ಷಟ್ಕ ಸಂಪತ್ತಿಗೆ ಮಾತ್ರ, ಷಟ್ ಸಂಪತ್ತಿಗೆ ಮಾತ್ರ ಕೊಂಡ್ಕೊಳ್ಳೋಕೆ ಸಾಧ್ಯ ಆ ಭಗವಂತ ಅಂತ ಹೇಳ್ತಕ್ಕಂತ ಅಮೂಲ್ಯ ವಸ್ತುವನ್ನ. ಶ್ರದ್ಧಾ ಅಂತ ಹೇಳಿದ್ರೆ ಏನು? ಅದಕ್ಕೆ ನಿರ್ವಚನ ಕೊಡ್ತಾರೆ, ನಿರ್ವಚನ ವಿವರಣೆ. ವಿವರಣೆ ಏನು? ವಿವರಣೆ, ಗುರುವಾಕ್ಯೇಶು ವಿಶ್ವಾಸ ಶ್ರದ್ಧಾ. ಗುರುವಾಕ್ಯದಲ್ಲಿ ವಿಶ್ವಾಸವನ್ನು ತಾಳುವಂತಹದ್ದೇ ಶ್ರದ್ಧೆ. ಗುರು ಹೇಳ್ತಾನೆ, ನಿನ್ನ ಅಂತರಂಗದಲ್ಲಿ ದೇವರಿದ್ದಾನೆ, ಇಂತಹ ಮಂತ್ರ ಕೊಟ್ಟಿದ್ದೇನೆ, ಅದನ್ನು ನಿನ್ನ ಅಂತರಂಗದಲ್ಲೇ ಜಪ ಮಾಡಿ ಅವನನ್ನು ಸಾಕ್ಷಾತ್ಕಾರ ಪಡಿಸಿಕೋ, ಮಾಡ್ಕೋ, ಮುಗಿಯಿತು. ಅವನ ಅಂತರಂಗಕ್ಕೆ ಹೋಗೋದು ಬಿಟ್ಟು ಬೇರೆ ಇನ್ನೇನು ಕೆಲಸ ಇಲ್ಲ ಅವನಿಗೆ. ಯಾಕೆ? ಶ್ರದ್ಧೆ. ಈ ಜಪ ಇದನ್ನ ಒಂದೇ ಸಮನೆ ಮಾಡ್ತಾ ಇತ್ತು ಅಂತಂದ್ರೆ ಮನಸ್ಸಿಗೆ ಎಷ್ಟು ಬೇಸರ ಆಗುತ್ತೆ, ಎಂತ ಬೋರು, ಒಂದನ್ನೇ ಹೇಳಬೇಕು ಅಂತ ಹೇಳ್ಬಿಟ್ರಲ್ಲ ಈ ಗುರುಗಳು, ಒಂದು ಹತ್ತು ಹದಿನೈದು ಹೇಳಿದ್ರೆ ಒಂದಾದ್ರೆ ಇನ್ನೊಂದನ್ನ ಮಾಡ್ತಾ ಬೇಜಾರು ಕಳ್ಕೊಳ್ಬಹುದಾಗಿತ್ತು. ಒಂದೇ ಮಂತ್ರ, ಅದು ತಲೆಗೆಲ್ಲ ಒಂದೇ ಮಂತ್ರ, ಯಾರು ಕೇಳಿದ್ರು ಅದೇ ಮಂತ್ರ. ಇದನ್ನು ಗುಟ್ಟಾಗಿ ಇಟ್ಕೋ ಅಂತ ಬೇರೆ, ಇದನ್ನ ನಾವು ಗುಟ್ಟಾಗಿ ಜಪಿಸ್ತಾ ಇರಬೇಕು. ಆದರೂ ಕೂಡ ಆ ಭಗವಂತ ಮಾತ್ರ ಬರಲೇ ಇಲ್ಲ. ಹಾಗಾದ್ರೆ ನಾವು ಶ್ರದ್ಧೆ ಹೇಗೆ ತಾಳೋದು? ಇದೆಲ್ಲ ಆಗದೆ ಹೋಗೋದು ಕೆಲಸ. ಸುಮ್ಮನೆ ಏನೋ ಅವ್ರಿಗೇನಿಸ್ತೋ, ನಮ್ಗೇನಿಸ್ತೋ, ಅವ್ರನ್ನ ಹೋಗಿ ಗುರುಗಳನ್ನಾಗಿ ಸ್ವೀಕಾರ ಮಾಡಿಬಿಟ್ಟು ಮಂತ್ರವನ್ನು ಪಡೆದು ಈಗ ಬೋರ್ ಆಗುತ್ತೆ, ಬೇಡ. ಬಾಕಿ ಉಳಿದವರಲ್ಲ ಎಲ್ಲ ಎಷ್ಟು ಹಾಯಾಗಿದ್ದಾರೆ, ಊಟ ತಿಂಡಿ ತಿಂದ್ಕೊಂಡು ಆನಂದವಾಗಿ ಹೇಗಿದ್ದಾರೆ, ನಾವು ಹಾಗೆ ಇದ್ರಾಯ್ತು ಅಂತ ಅಶ್ರದ್ಧೆ ಬಂದ್ಬಿಡುತ್ತೆ. ಮಂತ್ರವನ್ನು ಬಿಡ್ತಾನೆ, ಆಮೇಲೆ ಅತಂತ್ರನಾಗುತ್ತಾನೆ. ಮಂತ್ರವನ್ನು ಬಿಡ್ತಾನೆ, ಅತಂತ್ರನಾಗಿ ಬಿಡ್ತಾನೆ. ವಿಶ್ವಾಸ ಶ್ರದ್ಧ ಇದನ್ನು ನಾವು ಕಷ್ಟಪಟ್ಟಾದರೂ ಬೆಳೆಸ್ಕೊಳ್ಬೇಕು. ಅದು ನಿಜ, ಗುರು ಹೇಳಿದಂತಹ ಮಾತು ನಿಜ ಅಂತ. ಗುರು ಎಂಥವನೇ ಆಗಿರಲಿ, ಅವನು ಬೇಕಾದ್ರೆ ಮದ್ಯಪಾನ ಮಾಡ್ತಕ್ಕಂಥವನಾಗಿರಲಿ, ನಿನ್ನ ಪಾಲಿಗೆ ಅವನು ನಿತ್ಯಾನಂದರಾಯನೇ ಸರಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಎಂಥ ಒಂದು ಧೀರವಾಣಿ ಇದೆಲ್ಲ, ಗುರು ಒಬ್ಬ ಬಂದು ನಿನಗೆ ಸಾಕ್ಷಾತ್ಕಾರ ಆಗುತ್ತೆ, ಇಂತಹ ಮಂತ್ರವನ್ನು ಜಪಿಸು ಅಂತ ಹೇಳ್ಬಿಟ್ಟು ಅವನು ಪಾಡಿಗೆ ಅವನು ಮದ್ಯ ಸೇವನೆಯಲ್ಲಿ ನಿರತನಾಗಿರ್ತಾನೆ ಅಂತ ಇಟ್ಕೋ. ಆದರೂ ಕೂಡ ನಿನ್ನ ಪಾಲಿಗೆ ಅವನು ನಿತ್ಯಾನಂದರಾಯನೇ ಸರಿ, ನೀನು ಅವನನ್ನು ಶಂಕಿಸುವಂತೆಯೇ ಇಲ್ಲ, ನೀನು ಅವನನ್ನು ಗುರುವನ್ನಾಗಿ ಸ್ವೀಕಾರ ಮಾಡಿದ್ದಾಗೋಯ್ತು ಅಂತ ಆ ಗುರು ಭಾವದಿಂದ ಶ್ರದ್ಧೆಯನ್ನು ಇಟ್ಕೊಂಡು ನಿನ್ನ ಪಾಡಿನ ಜಪ ಮಾಡ್ತಾ ಬಾ ಅಂತ ಹೇಳ್ತಾರೆ. ಇದೊಂದು ಬಹಳ ಧೀರವಾಣಿ, ಇದನ್ನು ನಾವು ಅನುಸಂಧಾನ ಮಾಡಬೇಕಾಗತ್ತೆ. ಒಮ್ಮೆಲೆ ಒಪ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ, ಆದರೆ ಆ ಬಗೆಯ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಬೇಕು ಅಂತನ್ನೋದನ್ನು ಒತ್ತಿ ಹೇಳೋದಕ್ಕೋಸ್ಕರ ಶ್ರೀರಾಮಕೃಷ್ಣ ಬಗೆ ಬಗೆಯಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡು ಕತೆ ಈಗ ತಾನೇ ಹೇಳಿದ್ರು, ಈಗ ಇನ್ನೊಂದು ಕತೆ ಹೇಳ್ತಾರೆ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ನಿತ್ಯವೂ ದೇವರ ಪೂಜೆ ನಡೀತಾ ಇತ್ತು. ಒಂದು ದಿನ ಏನೋ ಕೆಲಸದ ನಿಮಿತ್ತ ಆ ಬ್ರಾಹ್ಮಣ ಬೇರೆ ಸ್ಥಳಕ್ಕೆ ಹೋಗಬೇಕಾಗಿ ಬಂತು. ಆತ ತನ್ನ ಚಿಕ್ಕ ಮಗನಿಗೆ ಹೇಳಿ ಹೋದ, ನೀನು ಇಂದು ದೇವರಿಗೆ ನೈವೇದ್ಯ ಅರ್ಪಿಸಿ ಊಟ ಮಾಡಿಸು ಅಂತ. ಹುಡುಗ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ, ಆದರೆ ದೇವರು ಮಾತ್ರ ಸುಮ್ಮನೆ ಕುಳಿತಿದ್ದಾನೆ, ಮಾತು ಆಡ್ತಿಲ್ಲ, ಊಟವನ್ನೂ ಮಾಡ್ತಿಲ್ಲ. ಆ ಹುಡುಗ ಬಹಳ ಹೊತ್ತಿನವರೆಗೆ ಕುಳಿತು ನೋಡಿದ, ಆದರೂ ದೇವರು ಮಾತ್ರ ಮೇಲೆ ಕೇಳಲೇ ಇಲ್ಲ. ಆತ ಸಂಪೂರ್ಣವಾಗಿ ನಂಬಿದ್ದಂತಹ ದೇವರು ಎದ್ದು ಬಂದು ಆತನದ ಮೇಲೆ ಕುಳಿತುಕೊಂಡು ಊಟ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದ ಆ ಹುಡುಗ. ಆದ್ರಿಂದ ಆಗ ಬಾಲಕ ಮತ್ತೆ ಮತ್ತೆ ಮೊರೆಯಿಟ್ಟು ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದೆ. ಹೇ ದೇವರೇ, ಆಸನದಲ್ಲಿ ಬಂದು ಕುಳಿತುಕೊಂಡು ಊಟ ಮಾಡು, ಈಗಾಗಲೇ ಬಹಳ ಹೊತ್ತಾಗ್ಬಿಟ್ಟಿದೆ, ನನ್ನ ಕೈಲಿ ಇನ್ನೂ ಕಾದು ಕುಳಿತಿರೋದಕ್ಕಾಗೋದಿಲ್ಲ ಅಂತ. ಹೀಗೆ ಮೊರೆ ಇಟ್ಟರೂ ಕೂಡ ದೇವರು ಒಂದು ಮಾತನ್ನೂ ಆಡಲಿಲ್ಲ. ಇದನ್ನು ನೋಡಿ ಹುಡುಗ ರೋಧಿಸ್ತಾ ಮತ್ತೆ ದೇವರಿಗೆ ಮೊರೆ ಇಡೋದಕ್ಕೆ ಶುರು ಮಾಡಿದ. ದೇವರೇ, ನಮ್ಮ ತಂದೆ ನಿನಗೆ ಊಟ ಮಾಡಿಸುವಂತೆ ಹೇಳಿ ಹೋಗಿದ್ದಾರೆ, ಯಾತಕ್ಕೆ ನೀನು ಎದ್ದು ಬರ್ತಾ ಇಲ್ಲ, ನನ್ನ ಕೈಯಿಂದ ಯಾಕೆ ಊಟ ಮಾಡೋದಕ್ಕೆ ಇಚ್ಛಿಸ್ತಾ ಇಲ್ಲ ನೀನು? ಆ ಹುಡುಗ ಈ ರೀತಿಯಾಗಿ ಅತ್ಯಂತ ವ್ಯಾಕುಲನಾಗಿ ಅಳುದಕ್ಕೆ ಶುರು ಮಾಡಿದ. ಸ್ವಲ್ಪ ಹೊತ್ತಿನಲ್ಲಿ ದೇವರು ಪೀಠದಿಂದ ನಗ್ತಾ ನಗ್ತಾ ಎದ್ದು ಬಂದು ಆಸನದ ಮೇಲೆ ಕುಳಿತುಕೊಂಡು ಊಟ ಮಾಡೋದಕ್ಕೆ ಶುರು ಮಾಡಿದ. ಆ ಹುಡುಗ ದೇವರಿಗೆ ಊಟ ಮಾಡಿಸಿ ದೇವರ ಮನೆಯಿಂದ ಹೊರಕ್ಕೆ ಬಂದ. ಮನೆಯವರು ಕೇಳಿದ್ರು, ನೈವೇದ್ಯ ಅರ್ಪಿಸಿ ಆಯ್ತೆ? ಹಾಗಾದ್ರೆ ಎಲ್ಲವನ್ನು ತೆಗೆದುಕೊಂಡು ಬಂದ್ಬಿಡೋ. ಆ ಹುಡುಗ ಹೇಳಿದ, ಹೌದು ನೈವೇದ್ಯವನ್ನು ಅರ್ಪಿಸಿ ಆಯ್ತು, ದೇವರು ಎಲ್ಲವನ್ನು ಊಟ ಮಾಡಿಬಿಟ್ಟ. ಅದನ್ನು ಕೇಳಿ ಅವರು ಹೇಳಿದ್ರು, ಅದು ಹೇಗೋ? ಆ ಹುಡುಗ ತನ್ನ ಸರಳ ಬುದ್ಧಿಯಿಂದ ಹೇಳಿದ, ಯಾಕೆ ದೇವರು ಊಟ ಮಾಡಿಬಿಟ್ಟ. ಬಳಿಕ ಎಲ್ಲರೂ ದೇವರ ಮನೆಗೆ ಹೋಗಿ ನೋಡಿ ಸುಮ್ಮನೆ ಆಶ್ಚರ್ಯ ಪಡಲಾರಂಭಿಸಿದರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಈ ಕಥೆಯನ್ನೇ ಇನ್ನೂ ವಿಶದವಾಗಿ ಹೇಳುವ ಕ್ರಮ ಇದೆ. ಇದು ಬಹಳ ಜನಜನಿತವಾದಂತಹ ಕತೆ. ಕೋಳೂರಿನ ಕೊಡಗೋಸು ಅಂತ ಹೇಳ್ತಕ್ಕಂತ ಒಂದು ಕತೆ ಇದೆ. ಇದನ್ನು ಬಗೆ ಬಗೆಯಾಗಿ ಹೇಳ್ಕೊಂಡು ಬರಲಾಗ್ತಾ ಇದೆ ಬೇರೆ ಬೇರೆ ಕಡೆ. ಎಲ್ಲೋ ಒಂದು ಕಡೆ ನಡೆದಂತಹ ಕತೆ, ಅದನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಕಥೆಯ ಸಾರಾಂಶ ಇಷ್ಟೇ. ಆ ಹುಡುಗನಿಗೆ ತಂದೆ ತಾಯಿಗಳು ಹೇಳಿದ್ರು, ತಂದೆ ಹೇಳ್ದ ದೇವರಿಗೆ ನೈವೇದ್ಯ ಮಾಡು ಅಂತ. ಆ ಹುಡುಗ ಅಲ್ಲಿವರೆಗೆ ನೋಡಿಲ್ಲ ಅಂತ ಕಾಣುತ್ತೆ ತಂದೆ ಹೇಗೆ ನೈವೇದ್ಯ ಮಾಡೋದು ಅಂತ ಅನ್ನೋದನ್ನ. ಅವನೇನಾದ್ರೂ ಕಣ್ಣು ನೋಡಿದ್ರೆ ನಮ್ಮ ತಂದೆ ಹೀಗೆ ಮಾಡ್ತಾ ಇರೋದು, ಆ ಕಡೆ ಹಾಗೆ ತೋರಿಸಿ ಈ ಕಡೆ ಕಿತ್ಕೊಂಡು ಬಂದ್ಬಿಡೋದು ಅಂತ ಹೇಳ್ತಕ್ಕಂಥದ್ದು ಏನಾದ್ರೂ ಕಂಡಿದ್ರೆ ಅವನು ಅದೇ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದ, ಬಹುಶಃ ನೋಡಿರಲಿಲ್ಲ ಅಂತ ಕಾಣುತ್ತೆ. ಭಗವಂತನಿಗೆ ಅದನ್ನು ಅರ್ಪಿಸು ಅಂತ ಹೇಳ್ದ, ಹೊರಟೋದ, ಇವನು ಅರ್ಪಿಸಿದ, ದೇವರು ತಿನ್ಲಿಲ್ವಲ್ಲ ಅಂತ ಆಲೋಚನೆ ಮಾಡಬೇಕಾದ್ರೆ ಅವನ ಶ್ರದ್ಧೆ ಯಾವ ಮಟ್ಟದ್ದಾಗಿರಬೇಕು ಅಂತ. ಅಂದ್ರೆ ಎಲ್ಲ ಹುಡುಗರಿಗೂ ಇದೇ ಬಗೆಯ ಶ್ರದ್ಧೆ ಬರುತ್ತೆ ಅಂತೇನಿಲ್ಲ. ಹುಡುಗರಾದ ಮಾತ್ರಕ್ಕೆ, ಹುಡುಗಿಯರಾದ ಮಾತ್ರಕ್ಕೆ ಅವರಿಗೆ ಶ್ರದ್ಧೆ ಇರುತ್ತೆ ಅಂತೇನಿಲ್ಲ. ಆದರೆ ಈ ಬಗೆಯ ಶ್ರದ್ಧೆ ಬೇಕಾದದ್ದು, ಅದು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಈ ಬಗೆಯ ಶ್ರದ್ಧೆ ಬೇಕಾದದ್ದು ಅಂತನ್ನುವ ಈ ಕಥೆಯನ್ನು ಹೇಳಿದಾಗ ಇನ್ನು ಯಾರ್ಯಾರು ನೈವೇದ್ಯ ಮಾಡ್ತಾರೋ ಮನೆಗಳಲ್ಲಿ ಶ್ರದ್ಧೆ ಬೇಕು ಅಂತ ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ಆದ್ರಿಂದ ದೇವರು ಊಟ ಮಾಡೋ ತನಕ ನಾನಿಲ್ಲಿ ಹೇಳೋನಲ್ಲ ಅಂತೇನಾದರೂ ತೀರ್ಮಾನ ಮಾಡಿಕೊಡುತ್ತೆ ಹೇಗಿರುತ್ತೆ ಅಂತ ನೋಡಬೇಕಾಗುತ್ತೆ. ಏನೋ ಅವರಿಗೆ ಕೃಪೆ ಮಾಡಿ ಭಗವಂತ ಅದನ್ನು ತಿನ್ನಬಹುದೇ ಏನೋ ಅಂತೂ ಮಾಡಿ ನೋಡಬಹುದಾದಂತ ಅಂಶ ಇದು ಅಲ್ಲ ಅಂತಲ್ಲ. ಆದರೆ ಆ ಹುಡುಗನ ವಿಶ್ವಾಸ ಎಷ್ಟರ ಮಟ್ಟಿಗೆ ಇದೆಯೋ ಆ ಮಟ್ಟದ ವಿಶ್ವಾಸ ಇರಬೇಕಾಗುತ್ತದೆ. ಆದರೆ ಅವರವರ ವಿಶ್ವಾಸದ ಮಟ್ಟವನ್ನ ತಿಳಿಯುವವರು ಯಾರಪ್ಪ ಅಂದ್ರೆ ಸ್ವಯಂ ಭಗವಂತನೇ. ನಮ್ಮ ನಮ್ಮ ವಿಶ್ವಾಸ ನಮ್ಮ ನಮ್ಮ ಪಾಲಿಗೆ ಬಹಳ ದೊಡ್ಡದು, ಅವರವರ ಮಕ್ಕಳು ಅವರವರಿಗೆ ಚಂದ, ಅವರವರಿಗೆ ಒಳ್ಳೆಯವರು. ಆದರೆ ಇತರರಿಗೆ ಯಾವ ಥರ ಇರ್ತಾರೆ ಆ ಮಕ್ಕಳು? ಬಾಲಕ ಸಂಘದ ಮಕ್ಕಳು ಕೆಲ ಸರ್ತಿ ಚೇಷ್ಟೆ ಮಾಡಿದಾಗ ನಾನು ಅವರಿಗೆ ಬುದ್ಧಿ ಹೇಳೋದಿತ್ತು. ಇದು ಹಳೆ ಕತೆ, ಬೇರೆಯವ್ರ ಮೂಲಕ ಹೇಳ್ತಾ ಇದ್ದೀನಿ, ಹೇಳಿಸುವ ಜನ ಮಾಡಿದ್ದೀನಿ ಅದಕ್ಕೆಲ್ಲ. ನಾನೇ ಹೇಳ್ತಾ ಇದ್ರೆ ಬುದ್ಧಿನ ಅವರು ಬೇಸರ ಪಟ್ಕೊಳ್ತಾ ಇದ್ರು. ಆಗ ನಾನು ಅವ್ರಿಗೊಂದು ಮಾತು ಹೇಳ್ತಾ ಇದ್ದೆ, ನೋಡು ನಿಮ್ಮ ತಂದೆ ತಾಯಿ ಯೋಗ್ಯತಾ ಪತ್ರವನ್ನು ಕೊಡಬಹುದು, ನಮ್ಮ ಹುಡುಗ ಬಹಳ ಒಳ್ಳೆಯವನು ಅಂತ, ನನಗದು ಬಹಳ ಮುಖ್ಯ ಅಲ್ಲ. ನನ್ನ ಜೊತೆ ನೀನು ಯಾವ ಥರ ಇರ್ತಿ ಅದು ಬಹಳ ಮುಖ್ಯ. ನನಗೆ ನೀನು ಒಳ್ಳೆಯವನಾಗಿ ಕಾಣಿಸ್ಬೇಕು, ಆ ರೀತಿಯಲ್ಲಿ ನಿನ್ನ ಜೀವನವನ್ನು ರೂಪಿಸಿಕೊಳ್ಬೇಕು, ಗೊತ್ತಾಯ್ತಾ ಅಂತ. ಅವರಿವರ ಸರ್ಟಿಫಿಕೇಟ್ ನೋಡಿ ನಾನು ನಿನಗೆ ಮನ್ನಣೆ ಕೊಡ್ತಕ್ಕಂಥವನಲ್ಲ. ಹಾಗೆಯೇ ನಾವು ಭಕ್ತರು ಅಂತ ಹೇಳ್ತಕ್ಕಂಥ ಮಾತನ್ನ ಸುತ್ತಮುತ್ತ ಇರತಕ್ಕಂಥ ಜನ ಘನಾಢಂಗುರವಾಗಿ ಸಾರಬಹುದು, ಆದರೆ ನಮ್ಮ ಇಷ್ಟ ದೇವತೆ ಇದಾನಲ್ಲ ಅವನು ಒಪ್ಪಿಕೊಳ್ಬೇಕು. ಮನುಷ್ಯರನ್ನ ಒಪ್ಪಿಸೋದೋ ಮೋಸಗೊಳಿಸೋದೋ ಬಹಳ ಸುಲಭ, ಅದು ಕೂಡ ಕೆಲವು ದಿವಸ ಅನ್ನಿ, ಆದರೆ ದೇವರನ್ನು ಮಾತ್ರ ಎಂದೆಂದಿಗೂ ಮೋಸಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಹೃತ್ಪೂರ್ವಕವಾದಂತಹ ಶ್ರದ್ಧೆ ಅಂದ್ರೆ ಏನಪ್ಪ ಅದು ಅಂತನ್ನೋದನ್ನ ಭಗವಂತನೇ ಗುರುತಿಸುವಷ್ಟರ ಮಟ್ಟಿಗೆ ಗುರುತಿಸಿ ಇನ್ನು ಸಾಧ್ಯ ಇಲ್ಲ, ಇನ್ನು ಇವನು ಬಳಿಗೆ ಹೋಗದೇ ಇದ್ರೆ ನಡೆಯುವುದಿಲ್ಲ ಅಂತನ್ನುವ ವ್ಯಾಕುಲತೆ ಅವನಿಂದ ಪ್ರಾರಂಭ ಆಗಬೇಕು. ಮೊದಲು ನಮ್ಮ ವ್ಯಾಕುಲತೆ, ಶ್ರದ್ಧೆಯ ವ್ಯಾಕುಲತೆ, ಅದರ ಆಧಿಕ್ಯ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಅವನಲ್ಲಿ ವ್ಯಾಕುಲತೆ ಪ್ರಾರಂಭ ಆಗಬೇಕು, ಅವನು ಓಡಿ ಬರಬೇಕು ಅಂತ ಶ್ರೀರಾಮಕೃಷ್ಣರು ಈ ಶ್ರದ್ಧೆಯ ಮಹಿಮೆಯನ್ನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮಾಸ್ಟರ್ ಮಾಷೆಯ ಮುಂದುವರಿಸ್ತಾ ಇದ್ದಾನೆ. ಮುಸ್ಸಂಜೆ ಆಗೋದಕ್ಕೆ ಇನ್ನೂ ಸಮಯ ಇದೆ. ಪರಮಹಂಸರು ನಹಬತ್ ಖಾನೆಯ ದಕ್ಷಿಣ ಭಾಗದಲ್ಲಿ ನಿಂತು ಮಾಸ್ಟರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಚಳಿಗಾಲವಾದ್ರಿಂದ ಪರಮಹಂಸರು ಶಾಲು ಹೊದ್ಕೊಂಡಿದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನೀನು ಎಲ್ಲಿ ಮಲಗ್ತೀಯ? ಪಂಚವಟಿಯ ಗುಡಿಸಲಿನಲ್ಲೇ. ಮಾಸ್ಟರ್ ಮಾಷೆ ಹೇಳ್ತಾನೆ, ನಹಬತ್ ಖಾನೆಯ ಮಹಡಿಯ ಮೇಲೆ ಕೊಠಡಿಯನ್ನು ಕೊಡೋದಿಲ್ವೇನೋ ಅಂತ. ಮಾಸ್ಟರ್ ಕವಿ ಸ್ವಭಾವದವನಾದ್ರಿಂದ ನಹಬತ್ ಖಾನೆಯ ಮಹಡಿಯ ಮೇಲಿನ ಕೊಠಡಿಯನ್ನು ಆರಿಸಿಕೊಂಡ. ಅಲ್ಲಿಂದ ಆತ ಆಕಾಶ, ಗಂಗೆ, ಬೆಳದಿಂಗಳು, ಹೂವು, ಹಣ್ಣು, ಗಿಡಗಳು ಇವನ್ನೆಲ್ಲ ನೋಡೋದಕ್ಕೆ ಸಾಧ್ಯ. ಶ್ರೀರಾಮಕೃಷ್ಣ ಹೇಳ್ತಾರೆ, ಕೊಡದೆ ಏನೋ, ಆದರೆ ನಾನು ಪಂಚವಟಿಯನ್ನು ಸೂಚಿಸಿದ್ದು ಇದಕ್ಕಾಗಿ. ಅಲ್ಲಿ ಬಹಳವಾಗಿ ಭಗವನ್ ನಾಮ ಸಂಕೀರ್ತನೆ, ಭಗವ ಸಚ್ಚಿಂತನೆ ಎಲ್ಲ ನಡೆದಿದೆ ಅಂತ. ಮುಸ್ಸಂಜೆ ಆಯಿತು, ಪರಮಹಂಸರ ಕೊಠಡಿಗೆ ಧೂಪ ಹಾಕಲಾಯಿತು. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡು ಭಗವ ಚಿಂತನೆ ಮಾಡ್ತಿದ್ದಾರೆ. ಮಾಸ್ಟರ್ ನೆಲದ ಮೇಲೆ ಕುಳಿತುಕೊಂಡಿದ್ದಾನೆ. ರಾಖಾಲ, ಲಾಟು, ರಾಮಲಾಲ ಇವರು ಕೂಡ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ನೋಡು, ಮುಖ್ಯವಾಗಿ ಮಾಡಬೇಕಾದ್ದು ಭಗವಂತನಲ್ಲಿ ಭಕ್ತಿ ಬೆಳೆಸಿಕೊಳ್ಳೋದು, ಆತನನ್ನು ಪ್ರೀತಿಸೋದು ಅಂತ. ಪರಮಹಂಸರು ಈಗ ರಾಮಲಾಲನಿಗೆ ಹಾಡು ಅಂತ ಹೇಳ್ತಾರೆ. ರಾಮಲಾಲ ಅವರ ಅಣ್ಣನ ಮಗ, ಆತ ತನ್ನ ಮಧುರ ಕಂಠದಿಂದ ಹಾಡು ಹೇಳ್ತಾ ಇದ್ದಾನೆ. ಪರಮಹಂಸರು ಪ್ರತಿಯೊಂದು ಹಾಡಿನ ಪಲ್ಲವಿಯನ್ನ ಎತ್ತಿ ಕೊಡ್ತಾ ಇದ್ದಾರೆ. ಓ ಎಂತ ನೋಟವ ಕಂಡೆನೋ ನಾ, ಎಂತ ನೋಟವ ಕಂಡೆನೋ, ಓ ಎಂತ ನೋಟವ ಕಂಡೆನೋ ನಾ, ಎಂತ ನೋಟವ ಕಂಡೆನೋ, ಕೇಶವ ಭಾರತೀಯ ಕುಟಿಯೊಳು ಎಂತ ನೋಟವ ಕಂಡೆನೋ ನಾ, ಎಂತ ನೋಟವ ಕಂಡೆನೋ ಅಂತನೋ. ಈ ಹಾಡನ್ನ ಹೇಳಿದ ಮೇಲೆ ಇನ್ನೊಂದು ಹಾಡನ್ನ ನೆನಪಾಡ್ಕೊಡ್ತಾರೆ. ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು, ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು, ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆನು, ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು. ಶ್ರೀರಾಮಕೃಷ್ಣ ರಾಮಲಾಲಿಗೆ ಹೇಳ್ತಾ ಇದ್ದಾರೆ, ಅದನ್ನ ಹಾಡು, ಆ ಗೌರಾಂಗ ನಿತ್ಯಾನಂದರೆನ್ನುವ ದಿವ್ಯ ಸೋದರ ವರ್ಯರೇ ಅಂತ ಒಂದು ಹಾಡಿದೆಯಲ್ಲ ಅದನ್ನ ಹಾಡು ಅಂತ. ಆಗ ರಾಮಲಾಲ ಹೇಳ್ತಾನೆ, ಗೌರಾಂಗ ನಿತ್ಯಾನಂದರೆನ್ನುವ ದಿವ್ಯ ಸೋದರವರ್ಯರೇ, ನೀವು ಕರುಣಾಪೂರ್ಣರೆಂಬುದ ಕೇಳಿ ಬಂದೆನು ನಿಮ್ಮೆಡೆ. ಪರಮಹಂಸರು ನೀವು ಎಂಬುದ ಕಾಶಿಯೊಡೆಯನೆ ನುಡಿದನು. ಬ್ರಹ್ಮರೂಪರು ನೀವು ನಿಮ್ಮನು ನಾನು ಗುರುತಿಸಿ ಬಂದೆನು. ಎನಿತೋ ಸಾಧುಗಳನ್ನು ಕಂಡೆನು, ನಿಮ್ಮ ಕರುಣೆಯು ನನಗೆ ಯಾರಲು ಇಂದುವರೆಗೂ ಕಾಣದು. ಎನಿತೋ ಸಾಧುಗಳನ್ನು ಕಂಡೆನು, ನಿಮ್ಮ ಕರುಣೆಯು ನನಗೆ ಯಾರಲು ಇಂದುವರೆಗೂ ಕಾಣದು, ಇಂದುವರೆಗೂ ಕಾಣದು. ಹಿಂದೆ ಗೋಕುಲದಲ್ಲಿ ನೀವೇ ವ್ರಜರ ಕುಲದಲ್ಲಿ ಬಂದಿರಿ. ಗೋವಕಾಯುತ ಹುಲ್ಲುಗಾವಲ ಹಸಿರ ಬಲೆಯೊಳು ನಲಿದಿರಿ. ಗೆಳೆಯ ಗೋಪ ಕುಮಾರರೊಂದಿಗೆ ನೂರು ಆಟದೊಳಿದ್ದಿರಿ. ಆದರಂದಿನ ರೂಪವನ್ನು ಮರೆ ಮಾಡಿ ನಮ್ಮೆಡೆ ನಿಂದಿರಿ. ಇಂದು ಹರಿನಾಮವನ್ನು ನುತಿಸುತ್ತ ನಮ್ಮ ಎದುರೇ ನಲಿವಿರಿ, ನಮ್ಮ ಎದುರೇ ನಲಿವಿರಿ. ಅಯ್ಯ ಶ್ರೀ ಗೌರಾಂಗ ದೇವನೇ, ನಿನ್ನ ಅಂದಿನ ನೀಲವರ್ಣವ ಎಂತೂ ಮರೆ ಮಾಡಿರುವೆಯೋ. ಆದರೂ ನಿನ್ನಕ್ಷಿ ಅಂದಿನ ಗುಟ್ಟ ನೊರೆಯುತ್ತಲಿರುವೋ. ನಿನ್ನ ನಾಮವನ್ನು ತಿಥಿ ಎನಿತೋ ಮುಕ್ತರಾದರು ಜೀವರು. ನಿನ್ನ ಮಹಿಮೆಯನ್ನು ಕೇಳಿ ನಾನು ನಿನ್ನ ಪಾದಕ್ಕೆ ಮಣಿಯುವೆ. ನಿನ್ನ ನೆರಳೊಳಗಿಟ್ಟು ನನ್ನನು ಸಲಹು ಎನ್ನುತ್ತ ಬೇಡುವೆ, ಸಲಹು ಎನ್ನುತ್ತ ಬೇಡುವೆ. ಗುರುಳರಿಬ್ಬರ ಹಿಂದೆ ನೀನೇ ಕೈ ಹಿಡಿದು ಮೇಲೆತ್ತಿದೆ. ಸರ್ವರನು ಸಮದೃಷ್ಟಿಯಲ್ಲಿ ನೀ ತೆಗೆದು ಎದೆಯೊಳಗಪ್ಪುವೆ. ಹರಿಯ ನಾಮದ ಅಮೃತ ಬೀಜವ ಎಲ್ಲ ಮನೆದೊಳ ಬಿತ್ತುವೆ. ಹರಿಯ ನಾಮದ ಅಮೃತ ಬೀಜವ ಎಲ್ಲ ಮನದೊಳು ಬಿತ್ತುವೆ. ಇಂದು ನನ್ನನು ಎತ್ತು ತಂದೆ ಎಂದು ನಿನ್ನನು ಬೇಡುವೆ, ಇಂದು ನನ್ನನು ಎತ್ತು ತಂದೆ ಎಂದು ನಿನ್ನನು ಬೇಡುವೆ, ಎಂದು ನಿನ್ನನು ಬೇಡುವೆ. ಶ್ರೀಕೃಷ್ಣ ಚೈತನ್ಯ ಅವನೇ ಗೌರಾಂಗ. ಹಿಂದೆ ಅವನು ಕೃಷ್ಣನಾಗಿದ್ದ, ಅವನೇ ಇಂದು ರಾಧಾಕೃಷ್ಣ ಸಮೇತರಾಗಿ ಗೌರಾಂಗನಾಗಿದ್ದ. ಆ ಗೌರಾಂಗ ನಿತ್ಯಾನಂದರು ಅಂತ ಹೇಳ್ತಕ್ಕಂಥವರು ಬಂಗಾಳದಲ್ಲಿ ಬಹಳ ದೊಡ್ಡ ಭಕ್ತಿಯ ಅಲೆಯನ್ನ ಹರಡಿಬಿಟ್ಟಿದ್ರು. ಆ ಕಥೆ ಇದೆ. ಅಯ್ಯ ಗೌರಾಂಗ ದೇವನೇ, ನಿನ್ನನ್ನು ಅಂದಿನ ನೀಲ ವರ್ಣವ ಎಂತೂ ಮರೆ ಮಾಡಿದೆಯೋ. ನಿನ್ನ ಆ ಅಂದಿನ ನೀಲ ವರ್ಣವನ್ನ ಎಂತೂ ಮರೆ ಮಾಡಿರುವೆಯೋ. ಅಂದ್ರೆ ಬೆಳ್ಳಿಗೆ ಬಂದ್ಬಿಟ್ಟಿದ್ದಾನೆ ಚೈತನ್ಯ ಮಹಾಪ್ರಭು. ಅವನಿಗೆ ಗೌರಾಂಗ ಅಂತ ಯಾತಕ್ಕೆ ಹೆಸರು ಅಂತಂದ್ರೆ ಮೈ ತಪ್ತ ಕಾಂಚನದಂತೆ, ಚಿನ್ನದ ಬಣ್ಣ. ಅದನ್ನು ಮರೆ ಮಾಡಿ ಬಂದ್ಬಿಟ್ಟಿದ್ದಿಲ್ಲ ಹೇಗಪ್ಪ ಅಂತ ಆದರೆ ಆದರೂ ನಿನ್ನಕ್ಷಿ ಅಂದಿನ ಗುಟ್ಟನ್ನು ಅರೆಯುತ್ತಲೇ ಇರುವವು ಅಂತ ಹೇಳ್ತಾನೆ ಈ ಕಥೆಯಲ್ಲಿ. ಈ ಹಾಡಿನಲ್ಲಿ ನಿನ್ನ ಕಣ್ಣುಗಳಿಂದ ನನಗೆ ಗುಟ್ಟು ಗೊತ್ತಾಯಿತು, ನೀನು ಅದೇ ಕೃಷ್ಣ ಆ ಮಥುರೆಯಲ್ಲಿ ಬೃಂದಾವನದಲ್ಲಿ ಆಟವಾಡಿದಂತಹ ಗೊಲ್ಲರೊಂದಿಗೆ ಆಟವಾಡಿದಂತಹ ಕೃಷ್ಣನೇ ನೀನು ಅಂತ ಅನ್ನೋದನ್ನ ನಿನ್ನ ಕಣ್ಣಿನಲ್ಲಿ ಅರ್ಥ ಮಾಡಿಕೊಂಡೆ ಅಂತ. ಎಷ್ಟೇ ನಾವು ವೇಷ ಪಲ್ಲಟ ಮಾಡಿಕೊಂಡ್ರು ಕೂಡ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅವನು ಯಾರು ನಿಜವಾದ ಮನುಷ್ಯ ಪೂರ್ವ ಪರಿಚಿತನೇ ಅಂತ ಗೊತ್ತಾಗ್ಬಿಡುತ್ತೆ. ಮಹಾವಿಷ್ಣುವು ಕೂಡ ತನ್ನ ಲೀಲಾ ಕಾರ್ಯಗಳನ್ನೆಲ್ಲ ಮುಗಿಸಿ ತನ್ನ ಬಾಲರೂಪದಿಂದ ಆ ಆಲದ ಎಲೆಯ ಮೇಲೆ ಆ ಒಂದು ಪ್ರಳಯ ಕಾಲದ ನೀರಿನ ಮೇಲೆ ಮಲಗಿಕೊಂಡು ಸಂಚರಿಸ್ತಾ ಇದ್ರೆ ಮಾರ್ಕಾಂಡೇಯ ಋಷಿಗಳು ಇತ್ಯಾದಿ ಋಷಿಗಳೆಲ್ಲ ಅಲ್ಲಿ ಭೇಟಿಗೆ ಅಲ್ಲಿಗೆ ಹೋಗ್ತಾರೆ, ನೋಡ್ತಾರೆ ಬಾಲ ವಿಷ್ಣು ನೋಡೋದಕ್ಕೆ ಮಗು, ಅವನನ್ನು ಭಗವಂತ ಅಂತ ಹೇಗೆ ಕರೀಕಾಗುತ್ತೆ ಒಂದು ಪುಟ್ಟ ಮಗು. ಆದರೆ ಮಾರ್ಕಾಂಡೇಯ ಋಷಿಗಳು ಹೇಳ್ತಾರೆ, ಹೇ ಭಗವಂತ ನೀನು ಯಾವುದೇ ರೂಪದಲ್ಲಿದ್ದರೂ ಕೂಡ ನಿನ್ನ ಕಣ್ಣುಗಳ ಮೂಲಕ ನಿನ್ನ ಗುರುತಿಡೋದಕ್ಕೆ ಸಾಧ್ಯ ಇದೆ, ನೀನೆಷ್ಟೇ ವೇಷಪಲ್ಲ ಮಾಡಿಕೊಂಡ್ರೂ ಕೂಡ ಪೂರ್ತಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಪೂರ್ತಿ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಿನ್ನ ಕಣ್ಣೇ ಹೇಳ್ತಾ ಇದೆ ಅಂತ ಆ ಕಣ್ಣಿನ ಮೂಲಕ ಅವನ ನಿಜಸ್ಥಿತಿಯನ್ನು ಅರಿತುಕೊಂಡು ಮಾತನಾಡ್ತಾನೆ ಮಾರ್ಕಾಂಡೇಯ ಮಹರ್ಷಿ. ಇಂತಹ ವಿಚಾರಗಳೆಲ್ಲ ಬಹಳಷ್ಟು ಬರುತ್ತವೆ ಪುರಾಣಗಳಲ್ಲಿ, ಇದು ಬಹಳಷ್ಟು ಸತ್ಯ. ಆ ಕಣ್ಣಿನ ವರ್ಚಸ್ಸು ಅಂತ ಹೇಳ್ತಕ್ಕಂಥದ್ದು ಎಲ್ಲವನ್ನು ಕೂಡ ತಿಳಿಸಿಕೊಡುತ್ತೆ ಅಂತನ್ನುವ ಮಾತನ್ನ ಹೇಳಿ ಇಂದಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋಹರಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.